ಆಕಾಶವಾಣಿ ಕಲ್ಬುರ್ಗಿ, ಸಮಯ 6:25. ಕೃಷಿ ರಂಗ, ಕೇಳುಗರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿತ್ಯ ಮೇಘ ಸಂದೇಶ, ನಂತರ ಮುಂಗಾರು ತಜ್ಞವಾಣಿಯಲ್ಲಿ ಮುಂಗಾರು ಸಂದರ್ಭದಲ್ಲಿ ಬೆಳೆಯಬಹುದಾದ ತೋಟಗಾರಿಕಾ ಬೆಳೆಗಳ ಕುರಿತು ಕಲ್ಬುರ್ಗಿ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಯಾಗಿರುವ ಡಾ ವಾಸುದೇವ್ ನಾಯಕ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಇವರನ್ನು ಸಂದರ್ಶಿಸುವವರು ಡಾ ಸದಾನಂದ ಪೆರ್ಲಾ. ನಂತರ ಗೋವಿಂದ್ ಭೋಜು ಚೌಹಾಣ್ ಮತ್ತು ಸಂಗಡಿಗರಿಂದ ಲಂಬಾಣಿ ಪದಗಳನ್ನು ಕೇಳುವಿರಿ. ಈಗ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ರಕ್ತ ಸಂಬಂಧಿ ಕಾಯಿಲೆಗಳು ಮತ್ತು ರಕ್ತದ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಪುಣೆ ಮುಂಬೈಗೆ ಹೋಗಬೇಕಾಗಿಲ್ಲ. ಹ್ಯಾಮೆಟಾಲಜಿಸ್ಟ್ ಮತ್ತು ಕ್ಯಾನ್ಸರ್ ತಜ್ಞ ಡಾಕ್ಟರ್ ಸುನಿಲ್ ಹಿಲಾಲ್ಪುರೆ ಅವರು ಈಗ ಸೋಲಾಪುರದಲ್ಲಿ. ಎಲ್ಲಾ ವಿಧದ ರಕ್ತ ಪರೀಕ್ಷೆಗಳು ಮತ್ತು ಬೋನ್ ಮ್ಯಾರೋ ಟೆಸ್ಟ್ ಓಪಿಡಿದಲ್ಲಿ ಮಾತ್ರ ಲಭ್ಯವಿದೆ. ತ್ವರಿತ ಪರೀಕ್ಷೆ, ನಿಖರವಾದ ರೋಗ ನಿರ್ಣಯ ಮತ್ತು ತಕ್ಷಣದ ಚಿಕಿತ್ಸೆ. ಸುತ್ತಮುತ್ತಲ ಜಿಲ್ಲೆಯಲ್ಲಿ ಹೆಸರುವಾಸಿಯಾದ ಡಾಕ್ಟರ್ ಸುನಿಲ್ ಹಿಲಾಲ್ಪುರೆ ಇವರ ಹೆಮೆಟೋ ಆಂಕಾಲಜಿ ಕ್ಲಿನಿಕ್, ಬಿಗ್ ಬಜಾರ್ ಹತ್ತಿರ, 7 ರಸ್ತಾ ಸೋಲಾಪುರ್. ಮೊಬೈಲ್ 9028334092. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800120449 ಕರೆ ಮಾಡಿ. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 75%. ರಾಯಚೂರು, ಯಾದಗಿರಿ ಮತ್ತು ಜೈರಾಬಾದ್ಗಳಲ್ಲಿ 70%. ವಿಜಯಪುರ, ಕೊಪ್ಪಳ, ಬಾಗಲಕೋಟೆ ಜಿಲ್ಲೆಗಳಲ್ಲಿ 85%. ಬಳ್ಳಾರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 80% ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಚದುರಿದಂಗ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ವಿಚಾರ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಕೇಳುಗರೆ ಗಮನಿಸಿ, ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಮರುಪ್ರಸಾರ ಮಾಡಲಾಗುವುದು. ಈಗ ತಜ್ಞವಾಣಿಯಲ್ಲಿ ಮುಂಗಾರು ಸಂದರ್ಭದಲ್ಲಿ ಬೆಳೆಯಬಹುದಾದ ತೋಟಗಾರಿಕಾ ಬೆಳೆಗಳ ಕುರಿತು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಯಾಗಿರುವ ಡಾ ವಾಸುದೇವ್ ನಾಯಕ್ ಅವರೊಂದಿಗೆ ಈಗ ಕೇಳೋಣ ಸಂದರ್ಶನವನ್ನು. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ನಮ್ಮ ಈ ಭಾಗ ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಅನೇಕ ರೈತರು ಇವತ್ತು ತೋಟಗಾರಿಕಾ ಬೆಳೆಯತ್ತ ಮನಸ್ಸು ಮಾಡ್ತಾ ಇರುವುದನ್ನು ಗಮನಿಸ್ತೇವೆ. ಇದೀಗ ಮುಂಗಾರಿನ ಸಂದರ್ಭದಲ್ಲಿ ಒಂದು ಸೂಕ್ತವಾದ ತೋಟಗಾರಿಕಾ ಬೆಳೆಗಳ ಆಯ್ಕೆ ಮತ್ತು ಅದರ ನಿರ್ವಹಣೆ ಈ ಕುರಿತಾಗಿ ಒಂದು ಹೆಚ್ಚಿನ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಾಗಿ ನಮ್ಮೊಡನಿದ್ದಾರೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಗಳಾದ ಪಿ ವಾಸುದೇವ್ ನಾಯಕ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ನೀವು ಮುಂಗಾರಿನ ಸಂದರ್ಭದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತೀರಿ, ಆದರೆ ತೋಟಗಾರಿಕಾ ಬೆಳೆಗಳಿಗೆ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆನೇ ಈ ಒಂದು ಮಾತುಕತೆಯಲ್ಲಿ ನಾವು ಗಮನವನ್ನು ಹೆಚ್ಚು ಕೊಟ್ಟು ಮಾತಾಡಿಸ್ತಾ ಇದ್ದೇವೆ. ಈ ಸರ್ ಹೇಳಿ, ಮಳೆಗಾಲದಲ್ಲಿ ಯಾವ್ಯಾವ ತೋಟಗಾರಿಕಾ ಬೆಳೆಗಳನ್ನು ನಾಟಿ ಮಾಡಬಹುದು? ಮೊದಲನೇದಾಗಿ ಸರ್, ಈಗ ಮಳೆಗಾಲದಲ್ಲಿ ನಾವು ಹಲವಾರು ರೀತಿಯ ಹಣ್ಣು, ತರಕಾರಿ, ಹೂವಿನ ಬೆಳೆಗಳನ್ನು ನಾವು ನಾಟಿ ಮಾಡುವುದಾಗಿದೆ. ಮೊದಲನೇದಾಗಿ ಏನಂದ್ರೆ, ನಾವು ರೈತರು ಈಗ ಆಲ್ರೆಡಿ ಈಗ ಮಳೆಗಾಲ ಬರ್ತಾ ಇದೆ, ಆಲ್ರೆಡಿ ರೈತರೆಲ್ಲ ಈಗ ಕೃಷಿ ಬೆಳೆಗಿಂತ ತೋಟಗಾರಿಕೆ ಬೆಳೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಬಹಳಷ್ಟು ತಾಲೂಕುಗಳು ಅದರಲ್ಲೇ ಹೆಚ್ಚು ಬೆಳೆ. ಹೌದು ಸರ್. ಯಾಕಂದ್ರೆ ಇದರಲ್ಲಿ ಲಾಭ ಜಾಸ್ತಿ ಸರ್. ಅಂದ್ರೆ ಕಡಿಮೆ ಪ್ರದೇಶದಲ್ಲಿ ನಾವು ಹೆಚ್ಚು ಉತ್ಪಾದನೆ ಮಾಡಬಹುದು, ಹೆಚ್ಚಿನ ಒಂದು ಆದಾಯವನ್ನು ಸಂಪಾದನೆ ಮಾಡಬಹುದು ಈ ಒಂದು ಹಿತದೃಷ್ಟಿಯಿಂದ. ಅಲ್ಲದೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಏನು ನಮ್ಮ ಇತ್ತೀಚಿನ ರೈತರು ಈಗ ಕೃಷಿ ಬೆಳೆಯನ್ನು ಬೆಳೆಯೋದ್ರಿಂದ ಅವ್ರಿಗೆ ಒಂದು 6-7 ತಿಂಗಳ ಮಟ್ಟ ನಿಮಗೆ ಯಾವ ಉದಾಹರಣೆ ಹೇಳಬೇಕಾದ್ರೆ ತೊಗರಿ ಇವತ್ತು ನಾಟಿ ಮಾಡಿದ್ರೆ ಸುಮಾರು 6 ತಿಂಗಳು ಬೇಕು ಸರ್, ಕಾಯ್ಬೇಕಾಗುತ್ತೆ ನಮಗೆ ದುಡ್ಡು ಬರಬೇಕಂದ್ರೆ, ನಮ್ಮ ಜೇಬಿಗೆ ದುಡ್ಡು ಸೇರ್ಬೇಕಂದ್ರೆ. ಅದೇ ನಾವು ತರಕಾರಿ ಮತ್ತೆ ಹೂಗಳು ಹಾಕೋದ್ರಿಂದ ವಾರದಲ್ಲಿ 3 ಸಲ ಅಥವಾ 4 ಸಲ ನಾವು ಕಟಾವು ಮಾಡಿ ಮಾರುಕಟ್ಟೆಗೆ ಮಾರುವುದರಿಂದ ಕ್ರಮೇಣವಾಗಿ ನಮಗೆ ದಿನನಿತ್ಯದ ಖರ್ಚು ಮತ್ತೆ ಬೇರೆ ಬೆಳೆಗೆ ಆಗುವಂತಹ ಒಂದು ಏನು ಖರ್ಚಿದೆ ಅಲ್ಲ ಸರ್, ಈ ಒಂದು ಬೆಳೆಗಳಿಂದ ಅವರು ಪರ್ಯಾಯವಾಗಿ ನಾವು ಸರಿದೂಗಿಸಬಹುದಾಗಿದೆ. ಈ ಹಿತದೃಷ್ಟಿಯಿಂದ ಹಣ್ಣು ತರಕಾರಿಗಳನ್ನು ರೈತರು ಜಾಸ್ತಿ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಆಮೇಲೆ ಗುಲ್ಬರ್ಗ ಹೆಂಗೆ ಇದೆ ಅಂದ್ರೆ ಸರ್, ನಮ್ಮ ಭಾಗದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಒಂದು ಸಿಟಿ ಇದಕ್ಕೆ, ಈ ಸಿಟಿಗೆ ಪೂರಕವಾಗಿ ಹಣ್ಣು ತರಕಾರಿಗಳ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈವನ್ ನಾವು ನಮ್ಮ ರೈತರು ಎಷ್ಟೋ ಸಲ ಸಾಕಷ್ಟು ಜನ ಸಾಕಷ್ಟು ಏರಿಯಾದಲ್ಲಿ ಬೆಳೀತಾ ಇದ್ದಾರೆ ಹೊರತು ಅದರದ ಉತ್ಪಾದನೆ ನಮ್ಮ ಒಂದು ಕಲಬುರಗಿ ಜನಗಳಿಗೆ ಬೇರೆ ಕಡೆಯಿಂದ, ಬೇರೆ ಜಿಲ್ಲೆಗಳಿಂದ, ಬೇರೆ ಒಂದು ರಾಜ್ಯಗಳಿಂದ ತರಿಸ್ತಾ ಇದ್ದಾರೆ. ಹೂ ಇರಬಹುದು, ಹಣ್ಣಿರಬಹುದು, ತರಕಾರಿ ಇರಬಹುದು, ಈ ತರ ಅಂದ್ರೆ ಡಿಮ್ಯಾಂಡ್ಗೆ ಸಪ್ಲೈ ಇಲ್ಲ. ಅದಕ್ಕೆ ನಮ್ಮ ರೈತರು ಹೆಚ್ಚೆಚ್ಚು ಈ ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕು. ಈಗ ಉದಾಹರಣೆ ಹೇಳ್ಬೇಕಂದ್ರೆ, ಈಗ ಶ್ರಾವಣ ಮಾಸ ಇನ್ನೇನು ಒಂದು ತಿಂಗಳು ಉಳಿದಾಯ್ತೆ. ಸೊ ಇವಾಗ ಶ್ರಾವಣ ಮಾಸ ಇವಾಗ ಸ್ಟಾರ್ಟ್ ಆದ್ರೆ ಹೂವಿಗೆ ಡಿಮ್ಯಾಂಡ್ ಅಲ್ಲಿಂದ ಹಿಡಿದು ಕಾರ್ತಿಕ ಮಾಸ ಅಪ್ ಟು ಡಿಸೆಂಬರ್ ಮಟ್ಟ ಹೂವಿಗೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ನಮ್ಮಲ್ಲಿ ಸಿಕ್ಕಾಪಟ್ಟೆ ನಮ್ಮ ಗುಲ್ಬರ್ಗ ಭಾಗದಲ್ಲಿ ಜನಗಳು ಸಾಕಷ್ಟು ಪೂಜೆ ಪುರಸ್ಕಾರಗಳು ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದ ಹೂವು ಮತ್ತು ಏನು ಹಣ್ಣುಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಅಂದ್ರೆ ನೀವು ಹೇಳುದು ತೋಟಗಾರಿಕಾ ಬೆಳೆಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಹೌದು, ಖಂಡಿತವಾಗಿ ರೈತರು ಅದನ್ನು ಪೂರೈಸಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಹೆಚ್ಚು ತೋಟಗಾರಿಕಾ ಬೆಳೆಗಳ ಒಂದು ಪ್ರದೇಶ ಅಂತ ಗುರುತಿಸಿ ಸರ್? ನಾವು ಕಲಬುರಗಿ ಜಿಲ್ಲೆಯಲ್ಲಿ ಆಳನ್ ತಾಲೂಕಲ್ಲಿ ಫಸ್ಟ್ ಜಾಸ್ತಿ ಇದೆ ಸರ್. ಅದು ಬಿಟ್ರೆ ಅಫಜಲ್ಪುರ್ ತಾಲೂಕು ಸರ್. ಅದು ಬಿಟ್ರೆ ಕಲಬುರಗಿ ಒಂದು ಏನ್ ತಾಲೂಕ್ ಇದೆಯಲ್ಲ, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜಾಸ್ತಿ ಇದೆ. ನಾಲ್ಕನೇದು ಹೇಳ್ಬೇಕಂದ್ರೆ ನಾವು ಚಿಂಚೋಳಿ ಭಾಗದ ರೈತರು ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದಾರೆ. ಮೊದಲ ಸ್ಥಾನ ಬೆಳೆ ತೋಟಗಾರಿಕಾ ಬೆಳೆ ಅಂದ್ರೆ ಯಾವುದಕ್ಕೆ ಹೆಚ್ಚಿನ ಆದ್ಯತೆ? ಅಲ್ಲಿ ಬಾಳೆ ಮತ್ತೆ ಪಪ್ಪಾಯಿಗೆ ಜಾಸ್ತಿ ಇದೆ ಸರ್. ಅದು ಬಿಟ್ರೆ ನಿಂಬುಗೆ ಇದೆ, ನಿಂಬು ಮೂರನೇ ಒಂದು ಅತ್ಯುತ್ತಮ ಹೆಚ್ಚಿನ ಪ್ರದೇಶದಲ್ಲಿ ಹಾಕಿದ್ದಾರೆ. ಅದ್ರ ಜೊತೆಗೆ ಏನು ನಮ್ಮ ಕಸ್ಟರ್ಡ್ ಆಪಲ್ ಅಂತ ಸೀತಾಫಲ ಅದು ಹಾಕಿದ್ದಾರೆ, ಮಾವು ಹಾಕಿದ್ದಾರೆ ಸರ್. ಸೊ ಆಲ್ಮೋಸ್ಟ್ ಆಲ್ ನಮ್ ಏನ್ ತೋಟಗಾರಿಕೆ ಬೆಳೆಗಳಲ್ಲಿ ಹಣ್ಣಿನ ಬೆಳೆಗಳು ಯಾವ್ಯಾವ ಬರ್ತಾವ ಮ್ಯಾಕ್ಸಿಮಮ್ ಅಂದ್ರೆ ನಮ್ಮ ಆಳನ್ ತಾಲೂಕಲ್ಲಿ ಜಾಸ್ತಿ ಇದಾವೆ. ಅಂದ್ರೆ ಒಂದು ಕಾಲದಲ್ಲಿ ನಾವು ವಿಜಯಪುರ ಜಿಲ್ಲೆಯನ್ನ ತೋಟಗಾರಿಕಾ ಬೆಳೆಯ ಒಂದು ಪ್ರಶಸ್ತವಾಗಿರತಕ್ಕಂತ ಜಿಲ್ಲೆ ಅಂತ ಹೇಳ್ತಿದ್ವಿ. ಇವತ್ತು ಕಲಬುರಗಿ ಕೂಡ ನಿಧಾನವಾಗಿ ಆ ಹೆಜ್ಜೆ ಇಟ್ಟಿದೆ ಅಲ್ವಾ? ಈಗ ವಾಸುದೇವ್ ನಾಯಕ್ ಅವರೇ, ಯಾವುದೇ ಒಂದು ತೋಟಗಾರಿಕಾ ಬೆಳೆಗಳನ್ನು ಮಾಡುವಾಗ ಬಹಳ ಮೂಲಭೂತವಾಗಿರ್ತಕ್ಕಂಥದ್ದು ಸಸಿಗಳ ಆಯ್ಕೆ. ಸಸಿಗಳ ಆಯ್ಕೆ ಮಾಡಿದ್ರೆ ಅವ ಯಶಸ್ವಿ ಆಗ್ತಾನೆ ಅಂತ. ಸಸಿಗಳ ಆಯ್ಕೆ ಮಾಡೋದು ಹೇಗೆ, ಯಾವ ರೀತಿಯಲ್ಲಿ ಅಂತ? ಸರ್, ಈಗ ಮೊದಲು ನಾವು ರೈತರು ಯಾರಾದ್ರೂ ಈ ಹೊಸದಾಗಿ ತೋಟ ಮಾಡೋರಿದ್ರೆ ಅವರಿಗೊಂದು ಮಾತು ಹೇಳ್ತೀನಿ ಸರ್. ಆಮೇಲೆ ಆಲ್ರೆಡಿ ಮಾಡಿದವರಿಗೆ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಈಗ ಹೊಸದಾಗಿ ಯಾರು ತೋಟಗಾರಿಕೆ ಮಾಡಬೇಕು ಅಂತ ತಿಳ್ಕೊಂಡಿರ್ತಾರೆ, ಅವ್ರೇನ್ ಫಸ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಹೊಲಗಳ ಸಿದ್ಧತೆ ಬಹಳ ಇಂಪಾರ್ಟೆಂಟ್ ಸರ್. ಸಿದ್ಧತೆ, ಹೊಲಗಳ ಸಿದ್ಧತೆ, ಸಿದ್ಧತೆ ಅಂದ್ರೆ ಹೇಗೆ ಸಿದ್ಧತೆ ಅಂದ್ರೆ ಸರ್, ಮೊದಲು ಹೊಲಗಳನ್ನು ಸ್ವಚ್ಛವಾಗಿ ಮಾಡ್ಕೊಂಡ್ಬಿಟ್ಟು ಬಸಿಗಾಲುವೆಗಳನ್ನು ಮೊದಲು ಮಾಡ್ಕೋಬೇಕಾಗುತ್ತೆ ಸರ್. ಯಾಕಂದ್ರೆ ತೋಟಗಾರಿಕೆ ಬೆಳೆಗಳಿಗೆ ಬಸಿಗಾಲುವೆ ಜಾಸ್ತಿ ಅಂದ್ರೆ ಎಷ್ಟು ಚೆನ್ನಾಗಿ ಇರುತ್ತೋ, ಒಂದು ಮಿನಿಮಮ್ ಅಂದ್ರೆ 2-3 ಫೀಟ್ ಆಳದಲ್ಲಿ ಬಸಿಗಾಲುವೆ ಆ ಹೊಲದ ಸುತ್ತಮುತ್ತ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮಲ್ಲಿ ಸ್ವಲ್ಪ ಕಪ್ಪು ಮಣ್ಣು ಭೂಮಿ ಇದೆ ಸರ್. ಸೊ ಇಲ್ಲಿ ಜಾಸ್ತಿ ಮಳೆ ಇದ್ರೆ ಏನಾಗುತ್ತೆ, ಅಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಸಸ್ಯಗಳು ಇದ್ರೆ ಒಳಗಡೆ ನಾವೇನ ನಾಟಿ ಮಾಡಿದ್ದೆ ಅದಲ್ಲಿ ಅಲ್ಲಿ ನೀರಿನ ಅಂಶ ಜಾಸ್ತಿ ಇದ್ರೆ ಉಸಿರಾಡ್ಲಿಕ್ಕೆ ತೊಂದರೆ ಆಗುತ್ತೆ ಸರ್. ಗಿಡಗಳು ಉಸಿರಾಡ್ಲಿಕ್ಕೆ ತೊಂದರೆ ಆದ್ರೆ ಅಲ್ಟಿಮೇಟ್ ಆಗಿ ಅದು ಒಂದಿಲ್ಲ ಇನ್ನೊಂದು ವಾರದಲ್ಲಿ ಅದು ಸಾಯುವಂತ ಸ್ಥಿತಿ ಇರುತ್ತೆ ಸರ್. ಸೊ ಅದನ್ನು ಸರಿದೂಗಿಸಬೇಕಂದ್ರೆ ಅದರಿಂದ ನಾವು ಪಾರಾಗಬೇಕಂದ್ರೆ ಎಲ್ಲ ಪ್ರತಿಯೊಬ್ಬ ರೈತರು ತಮ್ಮ ಹೊಲದ ಸುತ್ತಮುತ್ತ ಸ್ವಲ್ಪ ಇಳಿಜಾರಿನ ಪ್ರದೇಶದಲ್ಲಿ 2-3 ಅಡಿ ಆಳದಲ್ಲಿ ಬಸಿಗಾಲುಗಳನ್ನು ಮಾಡೋದ್ರಿಂದ ಆ ಹೆಚ್ಚಿನ ಪ್ರಮಾಣದ ಒಂದು ಹಾನಿಯನ್ನು ನಾವು ತಪ್ಪಿಸಿಕೋಬಹುದಾಗಿದೆ ಸರ್. ವಿಪರೀತ ಮಳೆ ಆದ್ರೆ ನೀರು ಹರಿದು ಹೋಗುತ್ತೆ ಸರ್. ಹೌದು, ಯಾಕಂದ್ರೆ ಅದು ಬಹಳ ಇಂಪಾರ್ಟೆಂಟ್, ಬಸಿಗಾಲು ಇಂಪಾರ್ಟೆಂಟ್. ಅದು ಅಲ್ಲದೆ ನಮ್ಮ ಹೊಲದ ಮಧ್ಯದಲ್ಲಿ ನಾವು ಬಂಡ್ಗಳನ್ನು ಹಾಕೋಬೇಕಾಗುತ್ತೆ. ಯಾಕೆ? ಯಾಕಂದ್ರೆ ಈಗ ಮಳೆ ಜಾಸ್ತಿ ಬಂದಾಗ ನೀರು ನಮ್ಮ ಹೊಲದಿಂದ ಇನ್ನೊಂದು ಹೊಲಕ್ಕೆ ಹೋದ್ರೆ ಒಳಗಿರುವಂತಹ ನಾವು ಗೊಬ್ಬರ ಕೊಟ್ಟಿ ಗೊಬ್ಬರ ಹಾಕಿರ್ತೀವಿ ಅಥವಾ ಯಾವ್ದೋ ಒಂದು ರಾಸಾಯನಿಕ ಗೊಬ್ಬರಗಳು ಹಾಕಿರ್ತೀವಿ ಅವೆಲ್ಲ ಕೊಚ್ಕೊಂಡು ಹೋಗ್ತವೆ ಬೇರೆ ಹೊಲಕ್ಕೆ. ಅದಕ್ಕೆ ನಾವು ಹೋಗಬಾರ್ದು ಅಂದ್ರೆ ಚೆಕ್ ಬಂದಂತೆ ಫಲವತ್ತತೆ ನಷ್ಟ ಹೊಂದುತ್ತೆ, ಸೊಳ್ಳುವಿಕೆ ಜಾಸ್ತಿ ಆಗುತ್ತೆ ಸರ್. ಅದಕ್ಕೆ ನಾವು ನಮ್ಮ ಹೊಲವನ್ನು ಹೊಲದಿಂದ ಇರುವಂತಹ ಮಣ್ಣು ಬೇರೆ ಒಂದು ಹೊಲಕ್ಕೆ ಹೋಗದಂಗೆ ನಾವು ಅತ್ಯುಕಚ್ಚಾಗಿ ಚೆಕ್ ಬಂದಿ ಅಂತ ಹೇಳ್ತಾರೆ ಸರ್. ಚೆಕ್ ಬಂದಿ ಮಾಡೋದ್ರಿಂದ ನಮ್ಮ ಹೊಲದಲ್ಲೇ ನಮ್ಮ ಆ ನೀರನ್ನು ನಿಲ್ಲಿಸಿ ನೀರಿನ ಇಂಗುವಿಕೆ ಪ್ರಮಾಣ ಜಾಸ್ತಿ ಆದ್ರೆ ಬೋರ್ವೆಲ್ ರಿಚಾರ್ಜ್ ಆಗುತ್ತೆ ಮತ್ತೆ ನೀರಿನ ಒಂದು ಹಿಡಿದುಕೊಳ್ಳುವ ಸಾಮರ್ಥ್ಯವೂ ಸಹ ನಮ್ಮ ಭೂಮಿ ಚೆನ್ನಾಗಿ ಅಂದ್ರೆ ರೈತರು ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಚೆಕ್ ಬಂದಿಯನ್ನು ಮಾಡಬೇಕು, ಬಸಿಗಾಲುವೆಯನ್ನು ಕೂಡ ಮಾಡಬೇಕು. ಅಲ್ಲದೆ ಇದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಸಾವಯವ ಗೊಬ್ಬರಗಳನ್ನು ಹಾಕ್ಬೇಕು ಸರ್. ಯಾಕಂದ್ರೆ ನಮ್ಮಲ್ಲಿ ಇರೋದು ಈಗ ನಮ್ಗೆ ಕಟ್ಟಕ್ ಭೂಮಿ ಇದ್ರೆ ಅದಕ್ಕೆ ಏರಿಯೇಷನ್ ಚೆನ್ನಾಗಿರುತ್ತೆ, ಅದೇ ನಾವು ಬ್ಲಾಕ್ ಸಾಯಿಲ್ ಇದ್ರೆ ಅದಕ್ಕೆ ಕಾರ್ಬನ್ ಕಂಟೆಂಟ್ ಇಂಗಾಲದ ಪರ್ಸೆಂಟೇಜ್ ಜಾಸ್ತಿ ಇದ್ರೆ ಅದು ನೀರು ಹಿಡಿದುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಸರ್. ಅದಕ್ಕೆ ನಾವು ಕಾರ್ಬನ್ ಕಂಟೆಂಟ್ ಅಂದ್ರೆ ಸಾವಯವ ಪದಾರ್ಥಗಳನ್ನು ಎರೆಹುಳ ಗೊಬ್ಬರ ಇರಬಹುದು, ಕೊಟ್ಟೆ ಗೊಬ್ಬರ ಇರಬಹುದು, ಬೇವಿನ ಹಿಂಡಿ ಇರಬಹುದು, ಈ ಹಸಿರುಳ ಗೊಬ್ಬರ ಇರಬಹುದು, ಇವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಯೂಸ್ ಮಾಡಬೇಕು. ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಯೂಸ್ ಮಾಡಬೇಕು ಸರ್. ಹೌದು, ಮಣ್ಣಿನ ಇದನ್ನು ಉಳಿಸಿಕೊಳ್ಳಕ್ಕೆ ಅನುಕೂಲ ಆಗ್ತದೆ, ಜೊತೆಗೆ ಸಾವಯವದಲ್ಲಿ ಮಾಡಿದ್ದು ಬಹಳ ರುಚಿಕರವಾಗಿರುತ್ತೆ ಸರ್. ದಿನಗಳಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸಾವಯವದಿಂದ ತೋಟಗಾರಿಕೆ ಬೆಳೆಯನ್ನು ಸಾಕಷ್ಟು ಮಾಡ್ತಾ ಇದಾರೆ ಸರ್. ನಮ್ಮ ಹತ್ರ ಈಗ ಆಲ್ರೆಡಿ ಸಾಕಷ್ಟು ಜನ ಯಶಸ್ವಿ ರೈತರು ಇದಾರೆ, ಬರ್ತಾ ಇರ್ತಾರೆ. ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ರೈತರು ಬಂದು ಸರ್ ನಾವು ರಾಸಾಯನಿಕ ಗೊಬ್ಬರನ್ನು ಕಡಿಮೆ ಯೂಸ್ ಮಾಡ್ಬೇಕಂತ ಮಾಡಿವಿ, ನಿಮಗೆ ಪರ್ಯಾಯ ಯಾವ್ಯಾವ ಗೊಬ್ಬರಗಳನ್ನು ಹಾಕಬೇಕು, ಎರೆಹುಳ ಗೊಬ್ಬರ ಎಲ್ಲ ಸಿಗುತ್ತೆ, ಇದ್ರ ಬದಲು ಅದು ಬದಲು ಏನು ಸಿಗುತ್ತೆ, ಆಮೇಲೆ ಈ ಬ್ಯಾಲೆನ್ಸ್ ನ್ಯೂಟ್ರಿಯೆಂಟ್ ಸಮತೋಲನ ಒಂದು ರಸಗೊಬ್ಬರಗಳನ್ನು ಪೂರೈಕೆ ಮಾಡಬೇಕಂದ್ರೆ ಆಲ್ಟರ್ನೇಟ್ ಯಾವ ಗೊಬ್ಬರಗಳನ್ನು ಹಾಕಬೇಕು, ಈ ತರ ಒಂದು ಸಾಕಷ್ಟು ರೀತಿಯಲ್ಲಿ ರೈತರು ಬರ್ತಾ ಇರ್ತಾರೆ ಸರ್. ತುಂಬಾ ಇಂಟ್ರೆಸ್ಟೆಡ್ ರೈತರು ಇದ್ದಾರೆ ಇಲ್ಲಿ, ಜನಗಳು ತುಂಬಾನೇ ಕೇಳ್ಕೊಂಡು ಬರ್ತಿರ್ತಾರೆ. ಈ ತರ ಒಂದು ಪದ್ಧತಿಗಳನ್ನು ಅಳವಡಿಕೆ ಮಾಡೋದ್ರಿಂದ ಒಂದು ಭೂಮಿಯ ಸಿದ್ಧತೆ ಮಾಡ್ಕೋಬಹುದು ಸರ್. ಈ ತೋಟಗಾರಿಕೆ ಬೆಳೆಯಲ್ಲಿ ಒಂದು ಸಾವಯವ ಜಿಲ್ಲೆಯಾಗಿ ರೈತರೇ ನಿರ್ಧಾರ ಮಾಡಬೇಕು, ಮಾಡುವ ಹಾಗೆ ಖಂಡಿತವಾಗಿ ಮುಂದಿನ ಒಂದು 5 ವರ್ಷದಲ್ಲಿ ಒಂದು 30-40% ರೈತರು ಸಾವಯವ ಕೃಷಿಯಲ್ಲಿ ಅವರು ಆಲ್ರೆಡಿ ತೊಡಗ್ತಾ ಇದ್ದಾರೆ ಸರ್. ವಾಸ್ತವನಾಕ್ ಅವರೇ, ಬಹಳ ಮುಖ್ಯವಾಗಿ ಈ ತೋಟಗಾರಿಕಾ ಬೆಳೆಗಳಲ್ಲಿ ನಾಟಿ ಮಾಡುವ ಪದ್ಧತಿ ಮತ್ತು ಅದರ ನಿರ್ವಹಣೆ ಇದು ಬಹಳ ಮುಖ್ಯವಾದ. ಸರ್, ಈಗ ನಾಟಿ ಮಾಡುವ ಪದ್ಧತಿ, ಈಗ ಪದ್ಧತಿ ಅಂದ್ರೆ ನಾವು ಲೇಔಟ್ ಅಂತ ಹೇಳ್ತೀವಿ ಸರ್. ಅಂದ್ರೆ ಒಂದು ಹೊಲ 1 ಎಕರೆ ಭೂಮಿ ಇದ್ರೆ ಅದನ್ನು ನಾವು ಚಕ್ಚೌಕವಾಗಿ ಅದನ್ನು ಅಳತೆ ಮಾಡಿಬಿಟ್ಟು ಅದರಲ್ಲಿ ಎಷ್ಟು ಗಿಡಗಳು ಕೂಡ್ತಾವ ಅದನ್ನ ಲೆಕ್ಕಾಚಾರ ಮಾಡ್ಬೇಕು. ಅಂದ್ರೆ ಒಂದು 20x20 ಅಡಿ ಅಥವಾ 10x10 ಅಡಿ ಅಂದ್ರೆ ಒಂದೊಂದು ಬೆಳೆಯು ಮಾವು ಇರಬಹುದು ಅಥವಾ ಸಪೋಟ ಇರಬಹುದು, ಪೇರ್ಲ ಇರಬಹುದು, ಪ್ರತಿಯೊಂದು ಒಂದೊಂದು ಅಂತರ ಅಂದ್ರೆ ಸಾಲಿಂದ ಗಿಡದ ಅಂತರ ಬೇರೆ ಬೇರೆ ಇರ್ತಾವ ಸರ್. ಅಂದ್ರೆ ನಾಟಿ ಮಾಡುವಾಗ ಭೂಮಿಯ ಒಂದು ಲೆಕ್ಕಾಚಾರವನ್ನು ಇಟ್ಕೊಳ್ಬೇಕು, ಎಷ್ಟು ಪ್ರದೇಶದಲ್ಲಿ ಇದೆ, ಎಷ್ಟು ಪ್ರದೇಶದಲ್ಲಿ ಎಷ್ಟು ಗಿಡಗಳು ನಿಲ್ತವೆ ಅನ್ನೋದು ಅಲ್ವಾ ಸರ್. ಹೌದು ಸರ್. ಸೊ ಅದು ಸರ್, ಈಗ ನಾವು 1 ಎಕರೆದಲ್ಲಿ ನಮ್ಗೆ ಎಷ್ಟು ಗಿಡಗಳು ಕೂತ್ಕೋ ಅಂತ ಒಂದು ಲೆಕ್ಕ ಮಾಡ್ಬೇಕಂದ್ರೆ ಗಿಡಗಳ ಸಂಖ್ಯೆ ಇಜಿಕ್ವಲ್ ಟು ಎಷ್ಟು ಚದರ ಅಡಿ ಡಿವೈಡೆಡ್ ಬೈ ಅಂತರ ಸಾಲಿಂದ ಸಾಲು ಮತ್ತೆ ಗಿಡದಿಂದ ಗಿಡ, ಅದು ಫಾರ್ಮುಲಾ ಸರ್. ನಾವು ಏನ್ ಫಾರ್ ಎಕ್ಸಾಂಪಲ್ 1 ಎಕರೆಗೆ 43,000 ಚದರ ಅಡಿಗಳು ಇರ್ತಾವ. ಹೌದು, ಅದ್ರ ಕೆಳಗಡೆ ಈಗ 43,000 ಚದರ ಅಡಿ ಡಿವೈಡೆಡ್ ಬೈ 15x15 15x15 ಅಡಿ ಇದ್ರೆ 15x15 225 ಸರ್. ಅಂದ್ರೆ 43,000 ÷ 225 ಮಾಡಿದ್ರೆ ನಮ್ಗೆ ಎಷ್ಟು ಗಿಡಗಳನ್ನು ಕೂಡ್ತಾವ. ಸೊ ಫಾರ್ ಎಕ್ಸಾಂಪಲ್ ನಾವು ಈಗ 1 ಎಕರೆದಲ್ಲಿ ನಾವು ಮಾಡೋದಾದ್ರೆ ಸುಮಾರು 191 ಗಿಡಗಳನ್ನು ನಾವು ಕೂಡಿಸಬಹುದಾಗಿದೆ ಸರ್, 1 ಎಕರೆ ಪ್ರದೇಶ. ಈ ತರ ಈ ಒಂದು ಫಾರ್ಮುಲಾ ಏರಿಯಾ ಡಿವೈಡೆಡ್ ಬೈ ಸ್ಪೇಸಿಂಗ್ ಮಾಡ್ಕೊಂಡಿದ್ದೆ ಆದಲ್ಲಿ ನಮ್ಗೆ ಎಷ್ಟು ಗಿಡಗಳು ಕೊಡ್ತಾವೆ, ಬೇರೆ ಬೇರೆ ಅಂತರ ಇದ್ರೆ ಬೇರೆ ಬೇರೆ ಅಂತ 43,000 ಕಾನ್ಸ್ಟೆಂಟ್ ಇರುತ್ತೆ. ಇಲ್ಲ ಸರ್, ಬೇರೆ ಬೇರೆ ಬೆಳೆಗಳು ಮಾವು ಅಂತಿಕೊಳ್ಳಿ ಸರ್. ಮಾವು ಆಕ್ಚುಲಿ ನಾವು ಅಧಿಕ ಸಾಂದ್ರತೆ ಮಾಡೋದಾದ್ರೆ 15:10 ಮಾಡ್ತೀವಿ, ಪೇರ್ಲಾ 8:8 ಮಾಡ್ತೀವಿ, ಸಪೋಟ 20:20 ಮಾಡ್ತೀವಿ. ಇವು ಬಹಳ ಅಂದ್ರೆ ಒಂದೊಂದು ಪಪ್ಪಾಯ ಬಿಟ್ಟರೆ 6:6 ಅಡಿ ಮಾಡ್ತೀವಿ, ಬಾಳೆ 5:6 ಮಾಡ್ತೀವಿ. ಸೊ ಈ ತರ ಸರ್ ಬೇರೆ ಬೇರೆ ಬೇರೆ ಬೆಳೆಗಳು ಬೇರೆ ಬೇರೆ ಅಂತರ ಇರುತ್ತೆ, ರೆಕಮೆಂಡೇಶನ್ ಮಾಡಿರುವಂತಹ ಒಂದು ಅಂತರ ಇರುತ್ತೆ ಸರ್, ಅದನ್ನ ನಾವು ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಂದ್ರೆ ರೈತರಿಗೆ ಒಂದು ಆಸೆ ಇರ್ತದೆ, ಹೆಚ್ಚು ಗಿಡಗಳನ್ನ ನೆಡಬೇಕು, ನಮ್ಮ ಜಾಗದಲ್ಲಿ ತುಂಬಾ ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯ ಇದೆ ಅನ್ನೋ ದೃಷ್ಟಿಯಲ್ಲಿ ಅಡ್ಡಾದಿಡ್ಡಿ ಬೆಳೆಸ್ತಾರೆ. ಅದು ಒಳ್ಳೇದಲ್ಲ, ಅದು ಒಳ್ಳೇದಲ್ಲ ಸರ್. ಯಾಕಂದ್ರೆ ನಾವು ನಮ್ಮ ಭೂಮಿಗೆ ಒಂದು ತಾಕತ್ತು ಏನಿರುತ್ತಲ್ಲ, ಫರ್ಟಿಲಿಟಿ ಅಂತ ಹೇಳ್ತಾರೆ, ಅದು ನೋಡ್ಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಈಗ ನಾವು ಮಳೆ ಜಾಸ್ತಿ ಬೀಳುವಂತ ಪ್ರದೇಶ ಆ ಕಡೆ ಶಿರ್ಸಿ ಇರ್ಬೋದು, ಮಂಗಳೂರು ಇರ್ಬೋದು, ಆ ಕಡೆ ಎಲ್ಲ ಹೈ ಡೆನ್ಸಿಟಿ ಮಾಡಿದ್ರೆ ಮಲ್ಟಿ ಸ್ಟೋರ್ ಕ್ರಾಪಿಂಗ್ ಸಿಸ್ಟಮ್ ಮಾಡಬಹುದು ಸರ್. ನಮ್ಮಲ್ಲಿ ಮಳೆ ಕಡಿಮೆ ಇರುತ್ತೆ, ಆಮೇಲೆ ಅಷ್ಟು ಫಲವತ್ತಾದ ಭೂಮಿ ಇಲ್ಲದೆ ಇರೋದ್ರಿಂದ ನಾವೇನ್ ಮಾಡ್ಬೇಕಂದ್ರೆ ಜಾಸ್ತಿ ಅಂತರ ಇಡಬೇಕಾಗುತ್ತೆ ಸರ್. ನಾರ್ಮಲ್ ಆಗಿ ಯಾವುದೇ ಒಂದು ಬೆಳೆ ಮಾಡ್ಬೇಕಂದ್ರೆ ಹೆಚ್ಚು ಅಂತರ ಕೊಟ್ರೆ ಗಿಡ ತುಂಬಾ ಚೆನ್ನಾಗಿ ಬೆಳೀತದ ಸರ್. ನಾವು ಅತ್ಯತ್ತಾಗಿ ಬೆಳೆದ್ರೆ ಏನಾಗುತ್ತೆ, ಒಳಗಡೆ ಇನ್ನೊಂದು 5 ವರ್ಷದಲ್ಲಿ ಒಳಗಡೆ ಬೇರು ಬೇರು ಟಚ್ ಆಗ್ಬಿಡುತ್ತೆ, ಆಮೇಲೆ ಏನು ಬ್ರಾಂಚಸ್ ಇರ್ತಾವಲ್ಲ ಸರ್, ಅವು ಒಂದಕ್ಕೊಂದು ಮಿಲನ್ ಆಗ್ಬಿಡ್ತಾವ ಸರ್. ಅವಾಗ ಏನಾಗುತ್ತೆ, ನಮ್ಗೆ ಒಳಗಡೆ ಅಡ್ಡಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಪ್ಲಸ್ ನಾವು ಏನಾದ್ರೂ ಒಂದು ಇಂಟರ್ಕಲ್ಚರ್ ಆಪ್ಷನ್ ಕುರಿಗಿ ಕುಂಟಿ ಅಥವಾ ಏನಾದ್ರೂ ಒಂದು ಟಿಲ್ಲರ್ ಹೊಡಿಬೇಕಂದ್ರೆ ಆ ಬೇರುಗಳೆಲ್ಲ ಕಟ್ ಆಗ್ಬಿಡ್ತಾವೆ ಸರ್. ನಿರ್ವಹಣೆ ತುಂಬಾ ಕಷ್ಟ ಆಗುತ್ತೆ ಸರ್. ಆಮೇಲೆ ಇವೆಲ್ಲ ರೋಗ ಮತ್ತು ರುಜಿನಗಳು ಜಾಸ್ತಿ ಆಗುತ್ತೆ. ಆಮೇಲೆ ಈ ಏನು ನಾವು ನ್ಯೂಟ್ರಿಯಂಟ್ ಪೋಷಕಾಂಶಗಳ ನಿರ್ವಹಣೆ ಸಾಕಷ್ಟು ಮಾಡಬೇಕಾಗುತ್ತೆ, ಅನ್ನೆಸೆಸರಿ ಖರ್ಚು ಬರುತ್ತೆ ಸರ್. ಅಂದ್ರೆ ರೈತರು ಗಮನಿಸಬೇಕಾಗಿರತಕ್ಕಂಥದ್ದು ನಾಟಿ ಮಾಡುವ ಪದ್ಧತಿ ಮತ್ತು ನಿರ್ವಹಣೆಗಾಗಿ ಈ ರೀತಿಯ ಕ್ರಮಗಳನ್ನ ಅನುಸರಿಸಬೇಕು. ಹೌದು ಸರ್. ಇನ್ನೊಂದು ಇಂಪಾರ್ಟೆಂಟ್ ಸರ್, ಈಗ ನರ್ಸರಿದ ಅವರು ಪ್ರೈವೇಟ್ ನರ್ಸ್ ಏನ್ ಮಾಡ್ತಾರೆ, ಕಡಿಮೆ ಅಂತರ ಹೇಳ್ತಾರ ಅವರು. ಯಾಕೆ ಕಡಿಮೆ ಅಂತರ ಹೇಳ್ತಾರ ಅಂದ್ರೆ, ಈಗ ರೆಕಮೆಂಡೇಶನ್ ನಾವು ಸೈನ್ಸ್ ಪ್ರಕಾರ ಇಷ್ಟಿಷ್ಟೇ ಇರಬೇಕಂತ ಇರುತ್ತೆ, ಅವ್ರು ಯಾಕೆ ಜಾಸ್ತಿ ಹೇಳ್ತಾರಂದ್ರೆ ಅವ್ರ ಸಸಿಗಳ ಮಾರಾಟ ಹೆಚ್ಚಾಗಬೇಕು. ಈಗ 1 ಎಕರೆಗೆ 190 ಇದ್ರೆ ಅವರು 750 ಹಿಂಗ್ ಹೇಳ್ತಾರೆ. ಆಕ್ಚುಲಿ ರೈತರು ಅದನ್ನು ಕಿವಿ ಕೊಡಬಾರ್ದು. ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡುವಾಗ ಅದರ ಎಷ್ಟು ಬೇಕು. ಹೌದು ಸರ್, ಹೌದು. ಈಗ ಸರ್ ಸಸಿಗಳ ನಿರ್ವಹಣೆ ಬಹಳ ಇಂಪಾರ್ಟೆಂಟ್ ಸರ್. ಸಸಿಗಳ ಆಯ್ಕೆ ಬಹಳ ಇಂಪಾರ್ಟೆಂಟ್. ಸಸಿಗಳ ಆಯ್ಕೆ ಹೆಂಗ್ ಮಾಡ್ಬೇಕಂದ್ರೆ, ಮೊದಲು ನಾವು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ತಳಿಗಳು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ನಮ್ಮ ಭಾಗದಲ್ಲಿ ಸೂಕ್ತವಾದ ತಳಿ, ಅದರಲ್ಲಿ ಮಾರುಕಟ್ಟೆಗೆ ಡಿಮ್ಯಾಂಡ್ ಇರುವಂತಹ ತಳಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಮಾವು. ಮಾವು ಯಾವ ತಳಿ ಹೆಚ್ಚಿಗೆ ಜನಗಳು ಬಯಸ್ತಾರೆ? ಈಗ ಕೇಸರು, ಅದು ಟಾಪ್ ಪ್ರಯಾರಿಟಿ ಸರ್ ನಮ್ಮ ಭಾಗದಲ್ಲಿ. ಮಲ್ಲಿಕಾ, ದಶಹರಿ, ಆಮೇಲೆ ಬೆನಿಶಾನು, ಇವು ಟಾಪ್ ಪ್ರಯಾರಿಟಿ ಸರ್. ಇವು ಪೆದ್ದ ರಸಮು ಚರಕ ರಸಮು ಅಂತ ಬರುತ್ತೆ ಸರ್. ಅದು ಅಲ್ಲದೆ ಆಪೂಸ್ ಅಂತ ಕೆಲವು ರೈತರು ಬೆಳೀತಾ ಇದ್ರೆ, ಬಟ್ ಇಳುವರಿ ನಮ್ಮಲ್ಲಿ ಬರಲ್ಲ. ನಮಗೆ ಯಾವ್ದು ಇಳುವರಿ ಜಾಸ್ತಿ ಕೊಡುತ್ತೋ ಅಂತ ತಳಿಗಳನ್ನು ನಾವು ಮಾತ್ರ ಇಲ್ಲಿ ಬೆಳಿಬೇಕಾಗುತ್ತೆ. ತೋಟಗಾರಿಕಾ ಬೆಳೆಯ ಸಂದರ್ಭದಲ್ಲಿ ರೈತರು ಈ ರೀತಿಯ ಸಸಿಗಳ ಯಾವ ಆಯ್ಕೆ ಮಾಡಬೇಕು ಅಂತ ಎಲ್ಲಿಂದ ಮಾಹಿತಿ ಪಡ್ಕೊಳ್ಬೇಕು? ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ರೈತ ಸಂಪರ್ಕ ಕೇಂದ್ರ ಇರ್ಬೋದು, ಅಧಿಕಾರಿಗಳಿಗೆ ಹೋಗಿ ಭೇಟಿ ಮಾಡಿದ್ದಲ್ಲಿ ಖಂಡಿತವಾಗಿ ಅವರು ಒದಗಿಸ್ತಾರೆ ಸರ್. ಅಂದ್ರೆ ಸಸಿಗಳ ಆಯ್ಕೆಯನ್ನು ಬಹಳ ಜಾಗರೂಕತೆಯಿಂದ ಎಚ್ಚರಿಕೆ ಮಾಡಬೇಕು. ಆಮೇಲೆ ಕಸಿ ಮಾಡಿರುವಂತಹ ತಳಿಗಳನ್ನೇ ಆಯ್ಕೆ ಮಾಡ್ಕೋಬೇಕಾದ್ರೆ, ಆಮೇಲೆ ನೀವು 1.5 ವರ್ಷ ಹಳೆದಾಗಿರ್ಬೇಕು. ಅಂದ್ರೆ ಕಸಿ ಮಾಡಿರುವ ಸಸಿಯು 1.5 ವರ್ಷ ಹಳೆದಾಗಿರ್ಬೇಕು. ಅಂದ್ರೆ ಯಾಕಂದ್ರೆ ಅದು ನಾವು ಕಸಿ ಮಾಡಿರ್ತೀವಲ್ಲ ಸರ್, ಕಲ್ಮಿ ಅಂತ ಹೇಳ್ತೀವಿ. ಸೊ ಅದು ಒಂದಕ್ಕೊಂದು ಚೆನ್ನಾಗಿ ಕೂಡಿರ್ಬೇಕದು. ಸೊ ಅದು ಫೇಲ್ ಆಗುತ್ತೆ. ಏನೋ ಮಾಡ್ತಾರೆ ಕೆಲವರು ರೈತರು ತರ್ತಾರೆ, ಹಾಕ್ತಾರೆ, ಇದು ಅದು ಇದು ಕೆಲಸ ಮಾಡೋದ್ರಲ್ಲ ಮುರಿದೋಗುತ್ತೆ. ಅದು ಮುರಿದೋದ್ರೆ ಫೇಲ್ ಆಗುತ್ತೆ ಸರ್ ಆಕ್ಚುಲಿ. ಸೊ ಅದಕ್ಕೆ ಸಸಿಗಳ ಆಯ್ಕೆ ಬಹಳ ಇಂಪಾರ್ಟೆಂಟ್. ಅದು ವಿಗರಸ್ ಆಗಿರ್ಬೇಕು, ಹೆಲ್ತಿ ಇರಬೇಕು, ಮಿನಿಮಮ್ ಅಂದ್ರೆ 1-2.5 ಫೀಟ್ ಎತ್ತರವಾಗಿರಬೇಕು. ಈ ಟೈಪ್ ಇರುವಂತಹ ರೋಗ ರುಜಿನ ಇಲ್ಲದೆ ಇರುವಂತಹ ಸಸಿಗಳನ್ನ ಆಯ್ಕೆ ಮಾಡ್ಕೋಬೇಕು ಸರ್. ಈಗ ಈ ಮಳೆಗಾಲದ ಸಂದರ್ಭದಲ್ಲಿ ತೋಟದಲ್ಲಿ ತೆಗೆದುಕೊಳ್ಬೇಕಾದ ಮುನ್ನೆಚ್ಚರಿಕೆಗಳು ಏನು ಅಂತ ಹೇಳ್ತೀರಿ? ಈಗ ಆಲ್ರೆಡಿ ತೋಟ ಇರುತ್ತೆ, ಅವರು ಈಗ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆದ್ರೆ ಅದು ನೀರು, ಮಳೆ ನೀರು ನಮ್ಮ ಒಂದು ತೋಟದಲ್ಲಿ ನಿಲ್ಲಂಗಿಲ್ಲ. ಅದು ನಿಂತ್ರೆ ಏನಾಗುತ್ತೆ ಸರ್, ಅದು ಅವಾಗಲೇ ಹೇಳಿದೆ, ಉಸಿರಾಡುವ ಅಂದ್ರೆ ಬೇರಿಗೆ ಉಸಿರಾಡುವ ಒಂದು ಇದೆಯಲ್ಲ, ಅದು ಕಡಿಮೆ ಆಗ್ಬಿಡುತ್ತೆ. ಸೊ ಅದಕ್ಕೆ ಯಾರ್ಯಾರು ಆಲ್ರೆಡಿ ತೋಟ ಮಾಡಿರೋ ಅವರು ಹೊಲದ ಸುತ್ತಮುತ್ತ ಬಸಿಗಾಲು ಮಾಡಬೇಕು. ಪ್ಲಸ್ ಹೊಲದ ಮಧ್ಯದಲ್ಲಿ ಸಹ 1 ಅಥವಾ 2 ಬಸಿಗಾಲು ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದ ನೀರು ಸರಿದೂಗಿಸಬಹುದಾಗಿದೆ. ಆಮೇಲೆ ನಾವು ಪ್ರೂನಿಂಗ್ ಮಾಡ್ಬೇಕು ಅಂದ್ರೆ ಚಟ್ನಿ ಮಾಡೋದು ಬಹಳ ಇಂಪಾರ್ಟೆಂಟ್ ಸರ್. ಮಳೆಗಾಲದಲ್ಲಿ ನಾವು ಆಲ್ರೆಡಿ ಮಾಡಿದವರಿಗೆ ಪ್ರೂನಿಂಗ್ ಬಹಳ ಇಂಪಾರ್ಟೆಂಟ್ ಸರ್. ಅಂದ್ರೆ ಈ ಬೇಕಾಗದೆ ಇರುವಂತಹ ಬ್ರಾಂಚ್ ಇರ್ಬೋದು, ಸೊ ಅಥವಾ ರೋಗ ಪೀಡಿತ ಅಥವಾ ಕೀಟ ಪೀಡಿತ ಬ್ರಾಂಚ್ ಗಳನ್ನು ನಾವು ಕಟ್ ಮಾಡಬೇಕಾಗುತ್ತೆ. ಅಲ್ಲದೆ ಈಗ ನಾವು ಏನು ಬುಡ ಇರುತ್ತಲ್ಲ ಸರ್, ಆ ಬುಡ ಸುತ್ತಮುತ್ತ ನಾವು ಮಣ್ಣುಗಳನ್ನು ಸಡಿಲ ಮಾಡಿ ಅದಕ್ಕೆ ಈ ಹಸಿರು ಗೊಬ್ಬರ ಇರ್ಬೋದು ಅಥವಾ ಏನು ಸಾವಯವ ಗೊಬ್ಬರ ಇರ್ಬೋದು ಅಥವಾ ರಾಸಾಯನಿಕ ಗೊಬ್ಬರ DAP MOP SOP ಇರ್ಬೋದು, ಇವು ಒಂದು ರೆಕಮೆಂಡೆಡ್ ಇದೆ ಸರ್. 1-2 ವರ್ಷ ಗಿಡಕ್ಕೆ 100-100 ಗ್ರಾಮ್ ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ಗಿಡದ ಸುತ್ತ ಅಂದ್ರೆ ಗಿಡದಿಂದ 2 ಅಡಿ ಬಿಟ್ಟು ಸುತ್ತ ಹಾಕಬೇಕಾಗುತ್ತೆ. ಆಮೇಲೆ ಔಷಧಿ ಸಿಂಪಡಣೆ ಮಾಡಬೇಕಾಗುತ್ತೆ. ಇವು ಎಲ್ಲ ಬಹಳ ಇಂಪಾರ್ಟೆಂಟ್ ಸರ್. ಈಗ ಇದು ಮಾಡದವರಿಗೆ, ಮಾಡದೇ ಇರೋರಿಗೆ ಹೊಸದಾಗಿ ನಾಟಿ ಮಾಡ್ಬೇಕಂದ್ರೆ ಅದು ಗುಂಡಿಗಳನ್ನು ನೀಟಾಗಿ ತೆಗೆದ್ಬಿಟ್ಟು ಅದಕ್ಕೆ 75% ಆ ಗುಂಡಿಗೆ ಮೇಲ್ಪದರ ಮಣ್ಣು, ಟಾಪ್ ಸಾಯಿಲ್ ಅಂತ ಹೇಳ್ತಾರೆ, ಮೇಲ್ಪದರ ಮಣ್ಣು, ಬೇವಿನ ಹಿಂಡಿ, ಆಮೇಲೆ ಎರಳ ಗೊಬ್ಬರ, ಇವು ಆಮೇಲೆ ಟ್ರೈಕೋಡೋಮಾ, ಸುಡೋಮೋನಾಸ್ ಇವುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 75% ಗುಂಡಿ ತುಂಬಬೇಕು ಸರ್. ತುಂಬಿ ಬಿಡಬೇಕು, ಮಳೆ ಬಂದಾದ್ಮೇಲೆ ನಾಟಿ ಮಾಡಬೇಕು ಸರ್. ಇವಾಗಲೇ ಕೆಲವು ರೈತರು ಏನ್ ಮಾಡ್ತಾರೆ, ಅವಾಗಲೇ ತೆಗಿತಾರೆ, ಅವಾಗಲೇ ಹಾಕ್ತಾರೆ, ಈ ಟೈಪ್ ಮಾಡಬಾರ್ದು ಸರ್. ಇದಕ್ಕಿಂತ ಮುಂಚೆನೆ ಗುಂಡಿ ತೆಗೆದಿರಬೇಕು. ಗುಂಡಿ ತೆಗೆದಾದ್ಮೇಲೆ ಗಿಡಗಳ ಆಯ್ಕೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಒಂದ್ ಕಡೆ ಇಟ್ಟಿರಬೇಕು. ಆಮೇಲೆ ಗಿಡ ನರ್ಸರಿಂದ ತಂದು ಸುಮಾರು ಒಂದು ಆಂಧ್ರದಿಂದ ಅಥವಾ ಸಂಗರೆಡ್ಡಿಯಿಂದ ಅಥವಾ ಬೇರೆ ಯಾವ್ದೋ ಜಿಲ್ಲೆಯಿಂದ ತಂದಿರ್ತಾರೆ. ರೈತರು ಏನ್ ಮಾಡ್ತಾರೆ, ತರ್ತಾರೆ, ನೆಕ್ಸ್ಟ್ ಡೇನೆ ಅವರು ನಾಟಿ ಮಾಡ್ತಾರೆ. ಈ ತರ ನಾಟಿ ಮಾಡಬಾರ್ದು ಸರ್, ಯಾಕಂದ್ರೆ ನಾವು ಜರ್ನಿ ಬಸ್ಸಲ್ಲಿ ಜರ್ನಿ ಮಾಡ್ತಿರ್ತೀವಿ, ನೆಕ್ಸ್ಟ್ ಡೇ ನಮಗೆ ಟೈರ್ಡ್ ಆಗುತ್ತೆ. ಹಂಗೆ ಪ್ರತಿಯೊಂದು ಗಿಡಕ್ಕೂ ಟೈರ್ಡ್ ಆಗಿರುತ್ತೆ. ಮಿನಿಮಮ್ 3 ದಿನ ನೆರಳಲ್ಲಿ ಒಂದು ಗಿಡದ ಕೆಳಗಡೆ ಇಟ್ಟು ಅದಕ್ಕೆ ನೀರು ಚಿಮ್ಸಿ 4ನೇ ದಿನ ನಾವು ನಾಟಿಯನ್ನು ಮಾಡಬೇಕಾಗುತ್ತೆ ಸರ್. ಸೊ ಇದು ಬಹಳ ಇಂಪಾರ್ಟೆಂಟ್. ನಾಟಿ ಮಾಡಿದ್ಮೇಲೆ ಅದಕ್ಕೆ ಊರುಗೋಲ್ ಅಂತ ಹೇಳ್ತಾರೆ, ಅದಕ್ಕೆ ಆಧಾರ್ ಕೋಲ್ ಅಂತ ಹೇಳ್ತಾರೆ. ಆಧಾರ್ ಕೋಲ್ ಕಂಪಲ್ಸರಿ ಇಡಬೇಕು, ಯಾಕಂದ್ರೆ ನಾವು ಕಸಿ ಮಾಡಿರುವ ಗಿಡಗಳನ್ನೇ ಹಾಕ್ತಾ ಇದೀವಿ ಇಲ್ಲಿ. ಸ್ವಲ್ಪ ಗಾಳಿ ಸ್ವಲ್ಪ ರಭಸವಾಗಿ, ಈ ಆಷಾಢ ಮಾಸದಲ್ಲಿ ಗಾಳಿ ತುಂಬಾ ರಭಸವಾಗಿರುತ್ತೆ. ಸೊ ನಾವೇನಾದ್ರೂ ಏನೋ ಆ ಕೋಲ್ ಕಟ್ಟಲಿ ಅಂತಿಕೊಳ್ಳಿ ಸರ್, ಅದು ಎಲ್ಲಿ ಕಸಿ ಮಾಡಿರ್ತಲ್ಲ ಅದು ಚಟ್ ಅಂತ ಮುರಿದು ಬಿಡ್ತದೆ. ಸೊ ಅದನ್ನ ನಾವು ಭಾವಕ್ಕಿಂತ ಸರ್ ಮುರಿದೇ ಬಿಟ್ಟದ್ದು, ಅದು ತುಂಬಾ ಕಷ್ಟ ಸರ್ ಅದು. ಸೊ ಹಂಗಾಗಿ ರೈತ ಬಂದವರು ಹೆಚ್ಚಿನ ಪ್ರಮಾಣದಲ್ಲಿ ಇದು ಈ ತರ ನಾವು ಆಧಾರ್ ಕೋಲ್ ಇಡೋದಾಗ್ಲಿ ಅಥವಾ ಅದನ್ನ ಪುಣಿ ಮಾಡೋದಾಗ್ಲಿ, ಪಾತಿ ಮಾಡೋದಾಗ್ಲಿ, ಗೊಬ್ಬರ ಹಾಕೋದಾಗ್ಲಿ, ಇವೆಲ್ಲ ಮಳೆಗಾಲದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೋಬೇಕಾಗುತ್ತೆ. ಈಗ ವಸ್ತು ನಾಯಕ ಅವರಿಗೆ ಕೆಲವೊಮ್ಮೆ ಕಡಿಮೆ ಮಳೆ ಆದ್ರೆ ಯಾವ ತರಕಾರಿ ಬೆಳೆಯನ್ನು ಬೆಳೆಯಬಹುದು ನಮ್ಮ ರೈತರು? ನೋಡಿ ಸರ್, ಈಗ ಆಲ್ರೆಡಿ ನಮ್ಮ ಗುಲ್ಬರ್ಗ ಭಾಗದಲ್ಲಿ ಮಳೆ ಆಗೇ ಇಲ್ಲ, ಮಳೆ ಆಗಿದೆ ಒಂದು 15 ದಿನ ಹಿಂದೆ. ಸೊ ಇದು ಅಲ್ಪ ಪ್ರಮಾಣದ ಒಂದು ಮಾಶ್ಚರ್ ಅಂತ ಹೇಳ್ತೀವಿ ಸರ್, ತೇವಾಂಶ. ಈ ತೇವಾಂಶ ಯೂಸ್ ಮಾಡ್ಕೊಂಡು ಅಂದ್ರೆ ನಾವೀಗ ಸಪೋಸ್ ನಾವು ಉದ್ದು ಹೆಸರು ಬೆಳಿಬೇಕಾಗಿತ್ತು, ಇಷ್ಟೊತ್ತಿ ಆಲ್ರೆಡಿ ನಾವು ಹಾಕಬೇಕಾಯ್ತು, ಉದ್ದು ಹೆಸರು ಹಾಕಬೇಕಾಗಿತ್ತು, ಬಟ್ ಹಾಕಕ್ಕಾಗಿಲ್ಲ, ಲೇಟ್ ಆಗುತ್ತೆ ಸರ್. ಇನ್ ಮುಂದೆ ನಾವು ಸೋಯಾಬೀನ್ ಅವು ಬೇರೆ ಬೆಳೆ ಹಾಕ್ಬೇಕಂತ ಕಷ್ಟ ಆಗುತ್ತೆ. ಸೊ ಯಾವಾಗ ಏನ್ ಮಾಡ್ಬೇಕು ರೈತರು, ಈಗ ಕಡಿಮೆ ಮಳೆ ಬಂತಂದ್ರೆ ಸೌತೆಕಾಯಿ ಮತ್ತೆ ಈ ಚೌಳೆಕಾಯಿ ಮತ್ತೆ ಕಲ್ಲಂಗಡಿ, ಕಲ್ಲಂಗಡಿಗಿಂತ ಸರ್ ಈಗ ಈ ಕುಂಬಳಕಾಯಿ, ಇವುಗಳನ್ನು ಅವು ಎಲ್ಲ 60-70 ದಿನದ ಬೆಳೆಗಳು ಸರ್. ಸೌತೆಕಾಯಿ ಬರೀ 60-70 ದಿನದ. ಸೊ ಅದನ್ನು ಜೂನ್ ಫಸ್ಟ್ ವೀಕಲ್ಲೇ ಮಾಡಬೇಕಾಗಿತ್ತು. ಮಳೆ ಅವಾಗ ಏನು ಮಳೆ ಜಸ್ಟ್ ಮಳೆ ಆಗಿತ್ತಲ್ಲ ಸರ್, ಅವಾಗಲೇ ಜಸ್ಟ್ ಊರ್ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಒಂದು ಆಲ್ರೆಡಿ ಒಂದು 30 ಡೇಸ್ ಆಗ್ಬಿಡೋದು. ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ತಿಂಗಳಲ್ಲಿ ನಾವು ಸೋಯಾ ಉದ್ದುಗಳನ್ನು ಸೋಯಾ ಅಥವಾ ಹೆಸರುಗಳನ್ನು ಹಾಕಬಹುದಾಗಿತ್ತು ಸರ್. ಸೊ ಈ ಟೈಪ್ ಕಡಿಮೆ ನೀರು ಬಳಕೆ ಆಗುವಂತಹ ಒಂದು ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು ಸರ್. ಅಂದ್ರೆ ಮಳೆ ಕಡಿಮೆ ಆದ್ರೂ ಕೂಡ ಯಾವ ರೀತಿ ಬೆಳೆಯನ್ನು ಬೆಳಿಬಹುದು ಅನ್ನೋದ್ರ ಬಗ್ಗೆ ತಾವು ಹೇಳಿದ್ರಿ. ಈಗ ಈ ಮಿಶ್ರ ಬೆಳೆ ಮಾಡಬಹುದು ಹೇಗೆ, ಅದರ ಲಾಭಗಳೇನು ಅಂತ ಮಾಡಬಹುದು ಸರ್? ಈಗ ಬಹುವಾರ್ಷಿಕ ಬೆಳೆಗಳಾದ ಇವು ಮಾವು, ಪೇರ್ಲ, ಸಪೋಟ ಇವೆಲ್ಲ ಸರ್, ಇದರಲ್ಲಿ ನಾವು ಯಾಕಂದ್ರೆ ಇಲ್ಲಿ ಅಂತರ ಜಾಸ್ತಿ ಇರುತ್ತೆ ಸರ್. ಅಂತರ ಜಾಸ್ತಿ ಇರೋದ್ರಿಂದ ಕೃಷಿ ಬೆಳೆಗಳು ಈಗ ಬೇರೆ ಯಾವುದೇ ತೊಗರಿ ಇರ್ಬೋದು ಅಥವಾ ಜೋಳ ಇರ್ಬೋದು, ಆಮೇಲೆ ಏನು ಹೆಸರು ಉದ್ದು ಸೋಯಾ, ಇವುಗಳನ್ನು ನಾವು ಸಹ ಒಳಗಡೆ ಈ ಅಂತರದಲ್ಲಿ ಬೆಳೆಯಬಹುದಾಗಿದೆ. ಬೆಳೆದ್ರಿಂದ ಲಾಭ ಏನಂದ್ರೆ ಸರ್, ಈ ಸುಮಾರಾಗಿ ತೋಟಗಾರಿಕೆ ಬೆಳೆಗಳು 3 ವರ್ಷ ಮಟ್ಟ ಈಗ ನಾಟಿ ಮಾಡಿ ಅಂದ್ರೆ 3 ವರ್ಷ ಮಟ್ಟನು ನಮಗೆ ಏನು ಫಲ ಬರಲ್ಲ. ಮಿನಿಮಮ್ 3 ವರ್ಷ ಮೇಂಟೈನ್ ಮಾಡಂತ ಹೇಳ್ತೀವಿ. ಇಮಿಡಿಯೇಟ್ ನಾವು ಕಸಿ ಮಾಡಿರೋ ಗಿಡಗಳು ಇಮಿಡಿಯೇಟ್ ಈ ವರ್ಷ ನಾವು ನಾಟಿ ಮಾಡಿದ್ರೆ ನೆಕ್ಸ್ಟ್ ಇಯರೇ ಅದು ಕಾಯಿ ಕೊಡುತ್ತೆ ಸರ್. ಬಟ್ ನಾವು ಕಾಯಿ ಬಿಟ್ಟರೆ ಗಿಡ ಬೆಳವಣಿಗೆ ಆಗಲ್ಲ. ಅದಕ್ಕೆ ನಾವು ಏನ್ ಮಾಡ್ತೀವಿ, ಒಂದು 3 ವರ್ಷ ಹಂಗೆ ಮೇಂಟೈನ್ ಮಾಡ್ರಿ, ಹೂ ಬಂದು 3 ವರ್ಷ ಕಾಯಿ ಬತ್ತಿಗಳನ್ನು ಇದ್ರೆ ಕಟ್ ಮಾಡ್ರಿ ಅಂತ ಹೇಳ್ತೀವಿ. ಅದಕ್ಕೆ ನಾವು 3 ವರ್ಷ ನಾವು ಕಾಯಬೇಕಾಗಿರುತ್ತೋ. ಸೊ ಅದಕ್ಕೆ ನಾವು ಒಳಗಡೆ ಏನಾದ್ರೂ ಈ ಸ್ಪೇಸ್ ಗಳನ್ನು ಯುಟಿಲೈಸ್ ಮಾಡಿಕೊಂಡು ಈ ಬೇರೆ ಬೆಳೆಗಳನ್ನು ಬೆಳೆಯೋದ್ರಿಂದ ಅದಕ್ಕೆ ಖರ್ಚು ಬರುವಂತದ್ದು ಈ ಬೆಳೆಯಿಂದ ನಾವು ತೆಗೆದುಕೊಳ್ಳಬಹುದು. ಆಮೇಲೆ ಸ್ಪೇಸ್ ಯುಟಿಲೈಸೇಷನ್ ಮಾಡೋದು ಬಹಳಷ್ಟು ಲಾಭದಾಯಕ, ಖಂಡಿತವಾಗಿ ಲಾಭದಾಯಕ. ಅದು ಹೂ ಮಾಡಬಹುದು, ತರಕಾರಿ ಮಾಡಬಹುದು, ತರಕಾರಿ ಮಾಡಬಹುದು, ಈ ಎಲ್ಲ ಕೃಷಿ ಪದ ಬೆಳೆಗಳನ್ನು ಸಹ ಇಲ್ಲಿ ಹಾಕಬಹುದು ಸರ್. ಮತ್ತೆ ನಮ್ಮ ರೈತರಲ್ಲಿ ಇನ್ನೊಂದು ಮನೋಭಾವ ಏನಿದೆ ಅಂತ ಹೇಳಿದ್ರೆ, ಒಂದು ಕಡಿಮೆ ಜಾಗದಲ್ಲಿ ಹೆಚ್ಚಿನ ಬೆಳೆಯನ್ನು ಉತ್ಪಾದನೆ ಮಾಡಬೇಕು ಅಂತ. ಹಾಗಿದ್ರೆ ಹೇಗೆ ಮಾಡಬಹುದು ಮತ್ತೆ ಯಾಕೆ ಮಾಡಬೇಕು ಅಂತ? ಸರ್, ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಈಗ ಪೇರ್ಲ ಅಂತಿಕೊಳ್ಳಿ, ಪಪ್ಪಾಯ ಅಂತಿಕೊಳ್ಳಿ ಸರ್. ಸೊ ಇದರಲ್ಲಿ ಆಕ್ಚುಲಿ ನಮಗೆ ಸ್ಪೇಸಿಂಗ್, ಪೇರ್ಲಗೆ ಹೈ ಡೆನ್ಸಿಟಿ ಅಂತ ಅಧಿಕ ಸಾಂದ್ರತೆಯ ಬೆಳೆಗಳಂತ ಹೇಳ್ತಾರೆ ಸರ್. ಸೊ ನಾವು ಅಂದ್ರೆ 8x6 ಅಂತರದಲ್ಲಿ 8 ಅಡಿ ಮತ್ತೆ 6 ಅಡಿ ಅಂತರದಲ್ಲಿ ನಾವು ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದ ಗಿಡಗಳನ್ನು ಕೂಡಿಸಬಹುದು. ಸೊ ಬಟ್ ಅದು ಕಡಿಮೆ ಜಾಗ, ಕಡಿಮೆ ಟೈಮ್ ಅಲ್ಲಿ, ಕಡಿಮೆ ಒಂದು ರಿಸೋರ್ಸ್ ಅಲ್ಲಿ ಹೆಚ್ಚಿನ ಇಳುವರಿ ಕೊಡುತ್ತೆ. ಬಟ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು 5-10 ಇಯರ್ಸ್ ಅದು ಜಾಸ್ತಿ ಅಷ್ಟೇ ಸರ್, ಹೆಚ್ಚಿನ ಇಳುವರಿ ಕೊಟ್ಟು ಆಮೇಲೆ 10 ವರ್ಷ ಆದ್ಮೇಲೆ ಕಡಿಮೆ ಹಾಕೊಂತ ಹೋಗುತ್ತೆ. ಸೊ ಇದರಿಂದ ಅಂದ್ರೆ ನಿಮಗೆ ಜಾಸ್ತಿ, ಈಗ ನಾವು ಲೀಸ್ ತಗೊಂಡಿರ್ತೀವಿ ಅಂದ್ಕೊಳ್ಳಿ, ಸುಮಾರು ಒಂದು 5 ವರ್ಷ ಲೀಸ್ ತಗೊಂಡಿರ್ತೀವಿ. ಸೊ ಇಂಥವ್ರು ಏನ್ ಮಾಡಬಹುದು, ಹೈ ಡೆನ್ಸಿಟಿ ಆರ್ಚರ್ಡ್ಗೆ ಹೋಗಬೇಕಾಗುತ್ತೆ. ಹೈ ಡೆನ್ಸಿಟಿ ಆರ್ಚರ್ ಹೋದ್ರೆ 5 ವರ್ಷದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಪ್ರಾಫಿಟ್ ಬೇಕು ಅದನ್ನು ಎಕ್ಸ್ಪ್ಲಾಂಟೇಷನ್ ಮಾಡ್ಕೊಂತಾರೆ ಸರ್. ಸೊ ಅದರಿಂದ ಅದು ಹೈ ಡೆನ್ಸಿಟಿ ಮಾಡಬಹುದು. ಪಪ್ಪಾಯದಲ್ಲಿ ಸಹ ಸಾಕಷ್ಟು ಜನ ರೈತರು ಮಾಡ್ತಾ ಇದಾರೆ, ಬಾಳೆದಲ್ಲಿ ಮಾಡ್ತಾ ಇದಾರೆ, ಪೇರ್ಲದಲ್ಲಿ ಮಾಡ್ತಾ ಇದಾರೆ, ಎಲ್ಲ ಬೆಳೆಗಳಲ್ಲಿ ಮಾಡಬಹುದು ಸರ್. ಬಟ್ ನಮಗೆ ಸ್ವಂತ ಹೊಲ ಇದ್ರೆ ಆದಷ್ಟು ನೀವು ಹೆಚ್ಚಿನ ಒಂದು ಅಂತರ ಇಟ್ಟರೆ ಒಳ್ಳೇದು ಸರ್. ಅಂದ್ರೆ ಒಂದು 50 ವರ್ಷ ಮಾವು ಸಪೋಟ ಅವೆಲ್ಲ 50-50 ವರ್ಷ ಇರ್ತಾವ ಸರ್. ಸೊ ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಅಂದ್ರೆ ವರ್ಷದ ವರ್ಷ ಅವು ಒಂದಕ್ಕೊಂದು ಮಿಗಿಲ್ಬಾರ್ದು, ಆ ಒಂದು ಹಿತದೃಷ್ಟಿ ನಾವು ಹೆಚ್ಚಿನ ಅಂತರಗಳನ್ನು ಇಡ್ಕೋಬೇಕಾಗುತ್ತೆ ಸರ್. ನಾಯಕ್ ಅವರು, ನೀವು ಒಂದು ಮಾತನ್ನ ಹೇಳಿದ್ರಿ ಏನಂತ ಹೇಳಿದ್ರೆ, ಇನ್ನು ಮುಂದೆ ಶ್ರಾವಣ ಮಾಸ ಬರ್ತದೆ, ಹಬ್ಬ ಹರಿದಿನಗಳು ಬರ್ತದೆ, ಹೂವಿಗೆ ಬಹಳ ದೊಡ್ಡ ಬೇಡಿಕೆ ಇದೆ ಅಂತ. ಈಗ ಯಾವ ಹೂ ಬೆಳೆಗಳಿಗೆ ಹೆಚ್ಚಿನ ಬೇಡಿಕೆ ಮುಂದಿನ ದಿನಗಳಲ್ಲಿ ಬರ್ತದೆ ಈ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ, ಮತ್ತೆ ರೈತರು ಯಾವುದಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತ? ಸರ್, ಹೂ ಬೆಳೆ ಅಂದ್ರೆ ನಮ್ಮ ಗುಲ್ಬರ್ಗ ಭಾಗದಲ್ಲಿ ತುಂಬಾನೇ ಡಿಮ್ಯಾಂಡ್ ಇರುತ್ತೆ. ಯಾಕಂದ್ರೆ ಪೂಜೆ ಪುರಸ್ಕಾರಗಳು ಸಾಕಷ್ಟು ನಮ್ಮ ಪ್ರಮಾಣದಲ್ಲಿ ಮಾಡೋದ್ರಿಂದ ಎಲ್ಲಾ ರೀತಿಯ ಹೂಗಳಿಗೆ ಡಿಮ್ಯಾಂಡ್ ಇದಾವೆ ಸರ್. ನಾವು ಹೆಂಗಂದ್ರೆ ಸರ್, ಈ ಹೂಗಳ ಹೆಂಗ್ ಪ್ಲಾನ್ ಮಾಡ್ಬೇಕಂದ್ರೆ ಮೇ ತಿಂಗಳಲ್ಲಿ, ಆಕ್ಚುಲಿ ಆಲ್ರೆಡಿ ಮೇ ತಿಂಗ್ ಕ್ರಾಸ್ ಆಗ್ಬಿಟ್ಟು ಆಲ್ರೆಡಿ ನಮ್ಮ ರೈತರು ಆಲ್ರೆಡಿ ನಾವು ಕಾಂಟ್ಯಾಕ್ಟ್ ಫಾರ್ಮರ್ ಕೇಳ್ತಿರ್ತೀವಿ, ಮಾಡ್ತಾ ಇದಾರೆ ಹಗರ್ಗ ಈ ಮಾಲ್ಗತ್ತಿಯ ರೈತರೆಲ್ಲ. ಮೇ ತಿಂಗಳಲ್ಲಿ ಸೇವಂತಿಗೆ ಹಚ್ಕೊಂತಾರೆ. ಸೇವಂತಿಗೆ ಅಂದ್ರೆ ಅವ್ರು ಕರೆಕ್ಟ್ ಅಂದ್ರೆ ಎರಡು ಸೇವಂತಿಗೆ 2 ತಿಂಗಳ ಮುಂಚೆನೆ ಹಚ್ಚಿದ್ರೆ ನೀವು ಶ್ರಾವಣ ಮಾಸ ಕರೆಕ್ಟ್ ಆಗಿ ಫ್ಲವರಿಂಗ್ ಬರ್ತದೆ ಸರ್. ಅಂದ್ರೆ ಅದಕ್ಕೆ ಲಾಂಗ್ ಡೇ ಮತ್ತು ಶಾರ್ಟ್ ಡೇ ಅಂತ ಹೇಳ್ತಾರೆ ಸರ್. ಹೂ ಬಿಡುವಂತ ಕಾಲಕ್ಕೆ ಅದು ಡಿಮ್ಯಾಂಡ್ ಆಗ್ಬಿಡುತ್ತೆ. ಈ ತರ ಗುಲ್ಚಡಿ ಅಂದ್ರೆ ಈ ಸುಗಂಧರಾಜ ಇರ್ಬೋದು, ಚೆಂಡು ಇರ್ಬೋದು, ಮತ್ತೆ ಗಲಾಟೆ ಹೂ ಅಂತ ಹೇಳ್ತಾರೆ ಅದು ಇರ್ಬೋದು. ಆಮೇಲೆ ರೋಸ್ ಅಲ್ಲಿ ಹೇಳ್ಬೇಕಾದ್ರೆ ಈ ಪನ್ನೀರು ಮತ್ತೆ ಬಟನ್ ಬುಲೆಟ್, ಆಮೇಲೆ ಅರ್ಕ ಸವಿ ಅಂತೇಳಿ ಇನ್ನೊಂದು ಹೊಸ ವೆರೈಟಿ ಇದೆ ಸರ್. ಈ ತರ ಹೊಸ ಹೊಸ ಹೂಗಳನ್ನು ನಾವು ಪ್ಲಾನ್ ಮಾಡಬಹುದು. ಅಂದ್ರೆ ಈಗ ನಾವು ಶ್ರಾವಣ ಮಾಸ ಇನ್ನು 2 ತಿಂಗಳ ಮುಂಚೆನೆ ನಾವು ನಾಟಿ ಮಾಡಿದ್ದೆ ಅದರಲ್ಲಿ ಚೆಂಡು ಇರ್ಬೋದು. ಚೆಂಡು ಸೋಡಿ 80 ರೂಪಾಯಿ ಕಿಲೋ ಲಾಸ್ಟ್ ಮಂತ್ 80 ರೂಪಾಯಿ ಕಿಲೋ ಇದೆ. ಅಂದ್ರೆ ನಾವು ಯಾವ ಟೈಮಲ್ಲಿ ಹೂ ಇರಲ್ಲ, ಈಗ ಬೇಸಿಗೆದಲ್ಲಿ ಯಾರು ಹಾಕಲ್ಲ, ಅಂತ ಟೈಮ್ಲಿ ಒಂದ್ 2 ತಿಂಗಳ ಮುಂಚೆ ನೀರಾವರಿ ಇದ್ದವರು ಮುಂಚೆನೆ ಹಾಕ್ಬಿಟ್ರೆ ತುಂಬಾನೇ ಅನುಕೂಲ ಆಗುತ್ತೆ ಸರ್. ಈ ಟೈಮ್ ಕೂಡ ನಾವು ಸ್ಟ್ಯಾಗರ್ಡ್ ಪ್ಲಾಂಟಿಂಗ್ ಅಂತ ಹೇಳ್ತಾರೆ ಸರ್. ಅಂದ್ರೆ ಸ್ಟ್ಯಾಗರ್ಡ್ ಅನ್ನ 1 ಎಕರೆ ಭೂಮಿಯಲ್ಲಿ 4 ಭಾಗ ಮಾಡಿ ಕಾಲ ಎಕರೆ 21 ದಿನ ನಾಟಿ ಮಾಡೋದು, ಇನ್ನು 15 ದಿನ ಬಿಟ್ಟು ಇನ್ನೊಂದು ಕಾಲ ಎಕರೆ, ಇನ್ನೊಂದು 10 ದಿನ ಇನ್ನೊಂದು ಕಾಲ ಎಕರೆ. ಈ ತರ ನಾವು ಹಂತ ಹಂತವಾಗಿ ನಾವು ನಾಟಿ ಮಾಡ್ಕೊಂತ ಹೋದ್ರೆ ಹಂತ ಹಂತವಾಗಿ ಅದು ಮಾರ್ಕೆಟ್ಗೆ ಹೋಗ್ತಾ ಇರುತ್ತೆ. ಒಂದು ಬ್ಯಾಚ್ ಚೆನ್ನಾಗಿ ರೇಟ್ ಸಿಗಲಿದ್ರು ಇನ್ನೊಂದು ಬ್ಯಾಚ್ ಸಿಗುತ್ತೆ ಸರ್. ಸೊ ಟೊಮೆಟೊ ಇರ್ಬೋದು, ಈಗ ಟೊಮೆಟೊ ನೋಡ್ತಾ ಇದ್ರೆ 80 ರೂಪಾಯಿ ಕಿಲೋ ಇರ್ಬೋದು. ಸೊ ಈ ಟೈಪ್ ನಾವು ವರ್ಷ ಇಡೀ ನಾವು 1 ಎಕರೆ ಭೂಮಿ ಇರಲಿ, 1 ಇಂಚ್ ನೀರಲ್ಲಿ. ಸಾಕಷ್ಟು ಜನ ರೈತರು ಗುಲ್ಬರ್ಗ ರೈತರ ಇದ್ದಾರೆ ಸರ್, 1 ಎಕರೆ 1 ಇಂಚ್ ನೀರಲ್ಲಿ 4-5 ಲಕ್ಷ ಅವರ ಆದಾಯವನ್ನು ಪಡ್ಕೊಂತ ಇದ್ದಾರೆ. ಅಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈ ಹೂವಿನ ಬೆಳೆಗೆ ಹೆಚ್ಚಿನ ಆಸಕ್ತಿ ತೋರ್ತಾ ಇದ್ದಾರೆ. ಸಾಕಷ್ಟು ಜನ ಹೂವಿನ ಬೆಳೆಗೆ ಆಸಕ್ತಿ ತೋರ್ತಾ ಇದ್ದಾರೆ, ಯಾಕಂದ್ರೆ ಅದಕ್ಕೆ ಲಾಭ ಸರ್. ನಿನ್ನೆ ಒಬ್ಬ ರೈತನೇ ವೈಜನಾಥ್ ಪಾಟೀಲ್ ಅಂತೇಳಿ ಹಗರ್ಗದಲ್ಲಿ ಫೋನ್ ಮಾಡಿದ್ರು, ನಮ್ಮ ರೈತರೇ ಅವರು. ಸರ್, ನಾನು ಮೊನ್ನೆ ನಿಮ್ ಮಾತು ಕೇಳಿದ್ದಕ್ಕೆ ಗುಲ್ಚಡಿ ತೆಗಿತೀನಿ ಅಂತ ಬಂದಿದ್ರು, ನಾನಂದೆ ತೆಗಿಬೇಡ್ರಿ, ಈ ಬೇಸಿಗಾಲದಲ್ಲಿ ಹೂವಿರಲ್ಲ, ಡಿಮ್ಯಾಂಡ್ ಬರುತ್ತೆ ನೋಡ್ರಿ, ಈ ಔಷಧಿ ಹೊಡೆದು ಸ್ಪ್ರೇ ಮಾಡ್ರಿ ಅಂತ ಹೇಳಿದೆ. ಆ ಔಷಧಿ ಹೊಡೆದ್ಮೇಲೆ ಸುಮಾರು ಈ 2 ತಿಂಗಳಲ್ಲಿ 1.5 ಲಕ್ಷ ಗಳಿಸಿದೆ ಸರ್, ವೈಜನಾಥ್ ಪಾಟೀಲ್ ಅಂತೇಳಿ ಹಗರ್ಗದಿಂದ ಸರ್. ನಿನ್ನೆ ಫೋನ್ ಮಾಡಿದ್ದೆ ಸರ್, ನನಗೆ ಬಹಳ ಖುಷಿ ಆಯ್ತು ಸರ್, ಈ ತರ ಅವಾಗ ನನ್ನ ಮಾಹಿತಿ ಕೊಡ್ತಾ ಇದ್ದೆ ಅಂತ ಹೇಳಿದ್ರು. ಈ ತರ ನಾವು ಯಾವ ಟೈಮಲ್ಲಿ ಏನಿರಲ್ಲೋ ಅದನ್ನ ನಾವು ಹೊಂಚಾಕಬೇಕಾಗುತ್ತೆ. ಮಾರ್ಕೆಟ್ ಹೊಂಚಾಕ ಹೋಗೋದಾಗ ಈ ತರ ಸರ್ ಪ್ಲಾಂಟಿಂಗ್ ಮಾರ್ಕೆಟ್ ಸರ್ವೇ ತರ. ಹೌದು, ಕಂಟಿನ್ಯೂ ಆಗಿ ನಾವು ಯಾವ್ದು ಡಿಮ್ಯಾಂಡ್ ಇದೆ, ಯಾವ್ದು ಮಾಡಬೇಕು, ಯಾವ ವೆರೈಟಿ ಡಿಮ್ಯಾಂಡ್ ಅಲ್ಲಿ ಇದೆ. ಈಗ ಪನ್ನೀರ್ ಇರ್ಬೋದು, ಅರ್ಕ ಸವಿ ಇರ್ಬೋದು, ಸೊ ಈ ತರ ಅರ್ಕ ಬಿ ಇರ್ಬೋದು, ಅರ್ಕ ಬಂಗಾರ 2 ಇರ್ಬೋದು, ಈ ತಳಿಗಳಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಇದಕ್ಕೆ ಬೇಕಾದಂತ ಬೀಜಗಳು ಸಸಿಗಳಲ್ಲಿ ಬೀಜಗಳೆಲ್ಲ ನಾವು ಏನೋ ಇನ್ಫಾರ್ಮೇಶನ್ ನಮ್ದು ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ ಇಂದ ನಾವು ಸಾಕಷ್ಟು ಒಂದು ಪ್ರಾಜೆಕ್ಟ್ ಇದೆ ಸರ್, ಆ ಪ್ರಾಜೆಕ್ಟ್ ಅಲ್ಲಿ ನಾವೆಲ್ಲ ಕೊಟ್ಟಿದ್ದೀವಿ. ಸೊ ಈ ತರ ಬೀಜಗಳು ಇರ್ಬೋದು ಅಥವಾ ಅದಕ್ಕೆ ಸಸಿಗಳು ಇರ್ಬೋದು, ನಮ್ಮ ಸಂಸ್ಥೆಗೆ ಏನಾದ್ರು ಇದ್ರೆ ಅವಕಾಶಗಳು ಕೊಡ್ತೀವಿ, ಇಲ್ಲದ್ರೆ ನಾವು ಪ್ರೈವೇಟ್ ಅಲ್ಲಿ ತಗೊಳ್ಳೋ ಅಂತ ರೆಕಮೆಂಡೇಶನ್ ಮಾಡ್ತೀವಿ ಸರ್. ಈಗ ನಾವು ಬಹಳ ಮುಖ್ಯವಾಗಿ ಈಗಾಗಲೇ ತೋಟ ಇದ್ದು ಈ ತೋಟಗಾರಿಕಾ ಬೆಳೆಯಲ್ಲಿ ನಿರತರಾದವರಿಗೆ ನಿಮ್ಮ ಕಿವಿಮಾತು ಏನ್ ಹೇಳ್ತೀರಿ? ಆದಷ್ಟು ನೀವು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡೋದಾದ್ರೆ ನೀವು ಸಮತೋಲನ ಗೊಬ್ಬರಗಳನ್ನು ಯೂಸ್ ಮಾಡ್ರಿ. ಸಮತೋಲನ ಅಂದ್ರೆ ಸರ್ 94 ಅಂತ ಹೇಳ್ತೀವಿ, 19-19-19, 20-20-20, 17-17-17, ಈ ತರ ಗೊಬ್ಬರಗಳನ್ನು ಯೂಸ್ ಮಾಡಬೇಕು. ಸೊ ಐ ಮೀನ್ ಇದು ಯಾಕಂದ್ರೆ ಸರ್, ಈಗ 12-61-00 ಇರುತ್ತೆ, 00-50 ಇರುತ್ತೆ, ಇದು ಅಸಮತೋಲನ. ಅಂದ್ರೆ ಒಂದಿರುತ್ತೆ ಒಂದಿರಲ್ಲ, ಎಲ್ಲ ಮೂರು ಪ್ರಮಾಣದಲ್ಲಿ ಸಾರಜನಕ ರಂಜಕ ಮತ್ತು ಪೊಟಾಷ್ ಸಮಾನ ಪ್ರಮಾಣದಲ್ಲಿ ಇರುವಂತಹ ಗೊಬ್ಬರಗಳನ್ನು ಯೂಸ್ ಮಾಡಿದ್ರೆ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ. ಪ್ಲಸ್ ಏನಪ್ಪ ಅಂದ್ರೆ ನಮಗೆ ಏನು ಒಳಗಡೆ ಏನು ಕ್ರಿಯೆ ಇರುತ್ತೆ ಅದು ಕರೆಕ್ಟ್ ಆಗಿ ನಡೀತದೆ ಸರ್ ಪ್ಲಾಂಟ್ ಅಲ್ಲಿ. ಇಲ್ಲಿಂದ್ರೆ ಒಂದ್ ಕಡಿಮೆ ಒಂದ್ ಜಾಸ್ತಿ ಆದ್ರೆ ಬೆಳವಣಿಗೆ ಕುಂಠಿತ ಆಗುತ್ತೆ, ಇಳುವರಿನ ಕಡಿಮೆ ಆಗುತ್ತೆ, ಸುಮ್ಸ ಅನ್ನೆಸರಿ ಖರ್ಚು ಬರುತ್ತೆ. ಸೊ ಈ ಟೈಪ್ ಅದ್ರ ಜೊತೆಗೆ ಸಾವಯವ ಗೊಬ್ಬರಗಳನ್ನು ಜಾಸ್ತಿ ಯೂಸ್ ಮಾಡ್ರಿ, ಸಾವಯವ ಕೀಟನಾಶಕಗಳನ್ನು ಜಾಸ್ತಿ ಮಾಡ್ರಿ, ಸಾವಯವ ರೋಗ ಮತ್ತು ಕೀಟಗಳ ಒಂದು ಔಷಧಿಗಳು ಬರ್ತವೆ ಸಾಕಷ್ಟು ಪ್ರಮಾಣದಲ್ಲಿ, ಬಾಟನಿಕಲ್ ಎಕ್ಸ್ಟ್ರಾಕ್ಷನ್ ಬಂದಿದೆ ಸರ್. ಸೊ ಅವುಗಳನ್ನು ನಾವು ಯೂಸ್ ಮಾಡೋದ್ರಿಂದ ದಿನನಿತ್ಯದ ಒಂದು ಏನು ಖರ್ಚು ಇರುತ್ತಲ್ಲ ಸರ್, ಅದನ್ನು ಕಡಿಮೆ ಮಾಡಬಹುದು ತೋಟದಲ್ಲಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಪೇಷಂಟ್ ಜಾಸ್ತಿ ಆಗ್ತದೆ, ಕಾರಣನೇ ಹೆಚ್ಚಿನ ಪ್ರಮಾಣದ ರಸಗೊಬ್ಬರ ಮತ್ತು ಕ್ರಿಮಿನಾಶಕಗಳನ್ನು ಹೆಚ್ಚು ಸಿಂಪಡಣೆ ಮಾಡೋದ್ರಿಂದ. ಅವೇ ಹಣ್ಣು ತರಕಾರಿಗಳನ್ನ ನಾವು ತಿಂತಾ ಇದೀವಿ, ನಿಮ್ಗೆ ಸಾಕಷ್ಟು ರೀತಿಯಲ್ಲ ಒಂದು ಬಿಮಾರಿಗಳಂತ ಹೇಳ್ತೀವಲ್ಲ ಸರ್, ಅವೆಲ್ಲ ಜಾಸ್ತಿ ಆಗ್ತಾ ಇದಾವೆ ಇಂಡೈರೆಕ್ಟ್ ಆಗಿ ನಮಗೆ. ವಿಶೇಷ ಅದಕ್ಕೆ ರೈತ ಬಾಂಧವರಿಗೆ ಕಳಕಳಿ ಮನವಿ ಅಂದ್ರೆ, ನೀವೆಲ್ಲ ನೀವು ತಿನ್ನೋದು ಅನ್ನನೇ, ನಾವು ತಿನ್ನೋದು ಅನ್ನನೇ, ಬಟ್ ಆದಷ್ಟು ಬೇಗ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಯೂಸ್ ಮಾಡ್ರಿ, ಸಾವಯವ ಗೊಬ್ಬರಗಳನ್ನು ಹೆಚ್ಚೆಚ್ಚು ಮಾಡ್ರಿ ಅಂತ ಕಿವಿ ಮಾತು ಹೇಳೋಕೆ ಇಷ್ಟಪಡ್ತೀನಿ. ತಾವು ತೋಟಗಾರಿಕಾ ವಿಜ್ಞಾನಿಗಳು, ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ತೋಟಗಾರಿಕಾ ಬೆಳೆಯಿಂದ ರೈತ ಯಶಸ್ವಿ ಹೊಂದಬಹುದು ಅಂತ ಅವಕಾಶ ಇದೆ, ಮಾರುಕಟ್ಟೆ ಸೌಲಭ್ಯ ಇದೆ ಅಂತ ಹೇಳ್ತೀರಾ? ಹೇಗೆ? ಖಂಡಿತವಾಗಿ ಸರ್, ಖಂಡಿತವಾಗಿ 100% ಸರ್. ತೋಟಗಾರಿಕೆ ಬೆಳೆಯಿಂದ ಅವರ ಆರ್ಥಿಕ ಗುಣಮಟ್ಟ, ಆರ್ಥಿಕ ಜೀವನ ಸದುಪಯೋಗ ಆಗುತ್ತೆ ಸರ್. ಆದಷ್ಟು ನೀವು 1 ಎಕರೆ ಇರಲಿ, 1/2 ಇಂಚು ನೀರಿರಲಿ, 1/2 ಎಕರೆ ನೀವು ತೋಟಗಾರಿಕೆ ಬೆಳೆ ಮಾಡೋದೇ, ಇದ್ರ ಜೊತೆಗೆ ಹೈನುಗಾರಿಕೆ ಇರಬಹುದು, ಬೇರೆ ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಇವು ಮಾಡೋ ಎರೆಹುಳ ಗೊಬ್ಬರ ತಯಾರಿಕೆ, ಎರೆಹುಳ ಗೊಬ್ಬರ ತಯಾರಿಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸರ್. ಪ್ರತಿ ರೈತರು ಬರ್ತಾರೆ ಸರ್, ಎರೆಹುಳ ಗೊಬ್ಬರ ಎಲ್ಲ ಸಿಗುತ್ತೆ, ಎಲ್ಲಿ ನಾವು ಅವ್ರದ್ದು ಕಾಂಟ್ಯಾಕ್ಟ್ ಕೊಡ್ತೇವೆ. ಪ್ರತಿಯೊಬ್ಬರು ನೀವೇ ನೀವು ತಯಾರು ಮಾಡ್ಕೊಂಡು ಹೋಗೋದ್ರಿಂದ ಒಳ್ಳೆಯ ಒಂದು ಆದಾಯವನ್ನು ಪಡೆಯಬಹುದಾಗಿದೆ ಸರ್. ಈ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ರೈತರು ಪಡಿಬೇಕಂದ್ರೆ ಯಾರನ್ನು ಸಂಪರ್ಕಿಸಬೇಕು? ಈ ದೂರವಾಣಿ ಸಂಖ್ಯೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಸಾಕಷ್ಟು 6-7 ಜನ ಸೈಂಟಿಸ್ಟ್ ಇದ್ದಾರೆ, ತೋಟಗಾರಿಕೆಲ್ಲ ಹೋಗಬಹುದು. ಬಟ್ ನಂದು ಒಂದು ನಂಬರ್ ಸಹ ತಮಗೆ ಕೊಡ್ತೇನೆ. ನಂದು ನಂಬರ್ ಸರ್ 9797393959594846464. ರೈತರೇ ಗಮನಿಸಿ, ವಾಸುದೇವ ನಾಯಕ್ ಅವರು ತೋಟಗಾರಿಕಾ ವಿಜ್ಞಾನಿಗಳು, ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕಾದ್ರೆ 9793959584 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನೀವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ವಾಸುದೇವ ನಾಯಕ್ ಅವರೇ, ಇಷ್ಟು ಹೊತ್ತಿನ ತನಕ ಈ ಮುಂಗಾರಿನ ಸಂದರ್ಭದಲ್ಲಿ ತೋಟಗಾರಿಕಾ ಬೆಳೆಗಳ ಆಯ್ಕೆ ಮತ್ತು ಅದರ ನಿರ್ವಹಣೆ ಕುರಿತಾಗಿ ನಮ್ಮ ರೈತ ಬಾಂಧವರಿಗೆ ವಿವರವಾದಂತ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಥ್ಯಾಂಕ್ ಯು ಸರ್. ಇದುವರೆಗೂ ಮುಂಗಾರು ಸಂದರ್ಭದಲ್ಲಿ ಬೆಳೆಯಬಹುದಾದ ತೋಟಗಾರಿಕಾ ಬೆಳೆಗಳ ಕುರಿತು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಯಾಗಿರುವ ಡಾ ವಾಸುದೇವ ನಾಯಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲಾ. ಇದು ಇಂದಿನ ತಜ್ಞವಾಣಿ. ಕೇಳುಗರೆ ಗಮನಿಸಿ, ನಾಳೆ ಸಂಜೆ 5:30 ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುವುದು. ವಿಷಯ: ಮುಂಗಾರು ಹಂಗಾಮಿಗೆ ಕೃಷಿ ಪರಿಕರಗಳ ಸಿದ್ದತೆ. ಭಾಗವಹಿಸುತ್ತಾರೆ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಎಚ್ಎಸ್ ದೇವರಾಜ್ ಹಾಗೂ ಕೃಷಿ ಉಪನಿರ್ದೇಶಕರಾದ ಎನ್ ಗಾಯತ್ರಿ ಅವರು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237047477, 2237047488, 2237049999. ಎಸ್ಟಿಡಿ ಕ್ರಮಾಂಕ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳೋಣ ಗೋವಿಂದ್ ಭೋಜು ಚೌಹಾಣ್ ಮತ್ತು ಸಂಗಡಿಗರಿಂದ ಲಂಬಾಣಿ ಪದವನ್ನ. ಸದ್ಗುರು ಸೇವಾಲಾಲ ಮಹಾರಾಜ ಕೀ ಜೈ, ದೇವರ ಘನ ಭಕ್ತ ಮಹಾರಾಜ ಕೀ ಜೈ. ಓಂ ನಮೋ ಸೇವಾಲಾಲೇನಾ, ಓಂ ನಮೋ ಐವಾರೇ. ಓಂ ನಮೋ ಸೇವಾ ಲಾಲೇ ನಾ, ಓಂ ನಮೋ ಐವಾರೇ ನಾ, ಓಂ ನಮೋ ಸೇವಾ ಲಾಲೇ ನಾ, ಓಂ ನಮೋ ಇದುವರೆಗೂ ಗೋವಿಂದ್ ಭೋಜು ಚೌಹಾಣ್ ಮತ್ತು ಸಂಗಡಿಗರಿಂದ ಲಂಬಾಣಿ ಪದವನ್ನು ಕೇಳಿದಿರಿ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮತ್ತೊಮ್ಮೆ ನಿತ್ಯಮೇಘ ಸಂದೇಶ. ಸಂದೇಶ